₹15 ಲಕ್ಷ ಸಹಾಯಧನ ಪಡೆಯಲು ಅವಕಾಶ. ಅರ್ಹ ಫಲಾನುಭವಿಗಳು ಮಾಲೀಕತ್ವದ ಉದ್ದಿಮೆಗಳು, ಪಾಲುದಾರಿಕೆ ಉದ್ದಿಮೆಗಳು, ರೈತ ಉತ್ಪಾದಕ ಸಂಸ್ಥೆಗಳು, ಸಹಕಾರಿಗಳು, ಸ್ವಸಹಾಯ ಸಂಘಗಳು ಹಾಗೂ ಖಾಸಗಿ ಕಂಪನಿಗಳು, ಸ್ವಸಹಾಯ ಸಂಘಗಳ ಸದಸ್ಯರಿಗೆ ಕಾರ್ಯನಿರ್ವಹಣಾ ಬಂಡವಾಳ ಹಾಗೂ ಸಣ್ಣ ಪರಿಕರಗಳನ್ನು ಖರೀದಿಸಲು ಗರಿಷ್ಠ ₹40,000. ಸಾಮಾನ್ಯ ಮೂಲಭೂತ ಸೌಕರ್ಯ ಸ್ಥಾಪನೆಗೆ ₹35 ಸಾಲ ಸಂಪರ್ಕಿತ ಸಹಾಯಧನ, ಗರಿಷ್ಠ ಯೋಜನಾ ವೆಚ್ಚ ₹10,00,000 ಹಾಗೂ ಗರಿಷ್ಠ ಸಹಾಯಧನ ₹3,00,000. ಬ್ರ್ಯಾಂಡಿಂಗ್ ಹಾಗೂ ಮಾರುಕಟ್ಟೆ ಬೆಂಬಲಿಸಲು ಯೋಜನಾ ವೆಚ್ಚದ ₹50 ಸಹಾಯಧನ. ಹೆಚ್ಚಿನ ಮಾಹಿತಿಗಾಗಿ ಆಯಾ ಜಿಲ್ಲೆಯ ಜಂಟಿ ಕೃಷಿ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸಿ. ಪ್ರಕಟಣೆ ಕರ್ನಾಟಕ ರಾಜ್ಯ ಕೃಷಿ ಉತ್ಪನ್ನಗಳ ಸಂಸ್ಕರಣ ಹಾಗೂ ರಫ್ತು ನಿಗಮ ನಿಯಮಿತ, ಬೆಂಗಳೂರು. ರೈತ ಬಾಂಧವರೇ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮೊದಲಿಗೆ ಸಾಪ್ತಾಹಿಕ ಸರಣಿ ತೋರಣ ಹೂರಣ, ನಂತರ ಕೃಷಿ ದರ್ಪಣ, ವಾರದ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮಗಳ ಪರಿಚಯವನ್ನು ಮಾಡಿಕೊಳ್ಳಲಿದ್ದೀರಿ. ತೋರಣ ಹೂರಣ ಸಾಪ್ತಾಹಿಕ ಸರಣಿ ಕಾರ್ಯಕ್ರಮ. ರಾಜಣ್ಣ. ಓ ಬಾಚಂದ್ರಣ. ಏನಪ್ಪ ಮಳೆ ಹಂಗೆ ಒಳ್ಳೆ ಅಕ್ಕ ಮಕ್ಕ ಬೀಳ್ತಾದೆ. ಅದಕ್ಕೆ ಸರಿಯಾಗಿ ಕಮ್ಲಕ್ನು ಅದೇನೋ ತಿಂಡಿ ಗಿಂಡಿ ಎಲ್ಲ ಮಾಡೋಣ. ಬಾ ಬಾ ಬಾ ಬಾ. ಅದೇನೋ ಕುರುಕುಲ್ ತಿಂಡಿ ಮಾಡ್ತೀನಿ. ಏ ಕುರುಕುಲ್ದಲ್ಲ, ಅದ್ ಯಾವ್ದು ಅಲ್ಸ್ನಲ್ಲ, ಅದೇನೋ ಮಾಡಿ ಮಾಡ್ಕೊಳ ಬಾ ಗಮ್ಮಂತಾದೆ. ಏನೋ ಒಳ್ಳೆ ಮೂಗೆಲ್ಲ ಹಂಗೆ ಅಮರ್ಸ್ಕೊಂಬಿಟ್ಟದಲ್ಲ ಗಮಲು. ನಿಂಗೆ ಅಷ್ಟು ದೂರಕ್ಕೆ ಅಮರ್ಸ್ಕತ್ತಲ್ಲ, ನಮ್ಗೆ ಹೆಂಗಾಗ್ಬೇಕು ಬಾಕಯ್ಯ. ಮೂಗುವ ನಾಲ್ಗ ಸರಿಯಾಗಿರ್ಬೇಕು ಅಲ್ವಯ್ಯ. ಅದಕ್ಕೆ ಕಮ್ಲಾಕ ಮಾಡ್ತಿರೋ ಅಡುಗೆ ಮೂಗ್ಗೆ ಬಹಳ ಗಮ್ಲಾಗದೆ. ಸರಿ ಕಣ್ ರಾಜಣ್ಣ, ಅದೇನ್ ನಮ್ ಸುಬ್ಬಣ್ಣ ಅದೇನ ಪ್ಯಾಟೆ ದಿಕ್ಕೆ ಹೋಗಿ ಬರ್ತೀನಿ ಅಂತಂದಕ್ಕಪ್ಪ. ಅದೇನ್ ಬಂದ್ನ ಏನು ಅಂತ ಸಂದ ಆಯ್ತು. ಇಲ್ಲ ಸುಬ್ಬಣ್ಣ ಅಟ್ಟಿತೋ ಯಾರ ಬಂದಿದ್ರಂತೆ ಆಫೀಸರು, ಅವ್ರ ಏನೋ ಮಾತಾಡಿಸ್ತಾ ಇದ್ನಂತೆ ಸುಬ್ಬಣ್ಣ. ಸಿದ್ಧ ಹೇಳದ ಆಚಾರ್ಯಿಂದ ಬತ್ತಾ ಇದ್ದ ನಡ್ಕೊಂಡು. ಅಯ್ಯೋ ನಾನು ಬತ್ತಾನ ನೋಡು ಅಂತ ಅಲ್ಲಿ ನೋಡು ಬತ್ತಾ. ಓಕಪ್ಪ. ಓ ಸುಬ್ಬಣ್ಣ, ಏನಪ್ಪ? ಓ ಡೌಟೆ ಸ ಬಾಪ. ಸುಬ್ಬಣ್ಣ ಅದೇನ ಕೈನಾಗ ಬುಟ್ಟಿ ತುಂಬಾ ಅದೇನೋ ತುಂಬಕೊಂಡ್ ಬರ್ಲ ಇಲ್ಲಿ. ಏನ್ ಹೇಳು ಸುಬ್ಬಣ್ಣ, ಇಳಿಸ್ಕ ಇದ್ನ? ಏನಪ್ಪ ಇಳಿಸ್ಕ ಅನ್ ಇಳಿಸ್ಕ? ಅಯ್ಯಪ್ಪ ಇದೇನ ಇದು ಈ ಪಾಟಿ ಬಾರದ? ಓ ರಾಜಣ್ಣ, ನೀ ಏನ್ ಸುಮ್ನೆ ಕೈ ಕಟ್ಕೊಂಡ್ ನಿಂತಿದ್ಯಲ್ಲ ವಸಿ. ಕೈ ಓಡ್ತಲೇ ಇಲ್ಲ, ಗಮ್ಮಂತದೆ ಏನೋ. ಅದಿರ್ಲಿ, ಈ ಗಿಡಗಳೆಲ್ಲ ವಸಿ ಮಡುಗು ಆ ಕಡೆ ಗೋಡೆ. ರಾಜಣ್ಣ ಕೈ ಕೆಲಸ ಮಾಡ್ತಾ ಇಲ್ಲ, ಮೂಗ್ ಕೆಲಸ ಮಾಡ್ತಾ ಇದ್ದ. ಸುಬ್ಬಣ್ಣ ಇದೇನಪ್ಪ ಇದೇನ್ ಈ ಪಾಟಿ ಬಾರದ? ಅದೇನಿದ್ದದು ಈಗ ತಾನೆ ಅದೇನೋ ವಾಸನೆ ಬರ್ತದೆ, ಕಮಲಕ್ಕನ ಮನೆ ತಾವ ಅಂತ ಹೇಳ್ತಾ ಇದ್ದೀಯಲ್ಲ ಏನೋ. ನಮ್ ರಾಜಣ್ಣ ಹೇಳ್ದ ಇದು ಅದೇ ತಾನೆ ಅಲಸ್ತಣ್ಣ. ಯಾಕೆ ಕಣ್ ಕಾಣಿಸ್ತಿಲ್ವಾ ಈ ಕಡೆ ತಿರ್ಗಿಸವ? ಅಲ್ಕ ಸುಬ್ಬಣ್ಣ ಅದೆಲ್ಲ ಇರ್ಲಿ, ಜೊತೆಲಿ ಯಾರೋ ಅವ್ರಲ್ಲ ಯಾರದು? ಈಗ ಇವರು ಕೃಷ್ಣ ಪ್ರಸಾದ್ ಅಂತ. ಮೈಸೂರಿನಾಗೆ ಇವತ್ತು ಮತ್ತೆ ನಾಳೆ ಎರಡು ದಿನ ಇವರು ಹಬ್ಬ ಮಾಡ್ತವ್ರೆ. ಯಾವ ಹಬ್ಬಪ್ಪ? ಮಾರಿ ಹಬ್ಬ? ಅಲಸನ ಅಣ್ಣನ ಹಬ್ಬ, ಅಲಸನ ಹಬ್ಬ. ಓಹೋ, ಅಲಸನ ಹಬ್ಬ ಇದ್ದದ? ಇದ್ದದ ಅಂದ್ರೆ ಮಾಡ್ತಾವ್ರೆ. ಈಗ ಇವತ್ತಾಗ್ಲೇ ಶುರುವಾಗಾಯ್ತು, ಅರ್ಧ ಮುಗದೆ ಹೋಯ್ತು. ನೀನ್ ಈಗ ಕೇಳ್ತಾ ಇರೋನು ಅದಕ್ಕೆ ಪಾರ್ಟಿ ಬಾರ ಬುಟ್ಟಿ. ಏ ಇಲ್ಲ, ಕರಿಯಾಕ್ ಬಂದಿರ್ಬೇಕು. ಹೋಗ್ಬಿಟ್ಟೆ ಬತ್ತಿರೋದು. ಇವತ್ತು ನಾಳೆ ಅಂದ್ರೆ ಇವತ್ತು ಹಬ್ಬ ಆಗೋಗೈತಲ್ಲಣ್ಣ. ರಾಜಣ್ಣ ಇರು ವಸಿ, ವತಾರೆ ಮೊದಲನೇ ಬಸ್ಗೆ ನಮ್ ಕಮಲಕ್ ನಟ್ಟಿ ಹತ್ರ ಬಂದ್ಬಿಟ್ಟು ವಸಿ ಪ್ಯಾಟೆ ದಿಕ್ ಹೋಗಿದ್ ಬರ್ತೀನಿ, ಸಂದಗ ಸಿಗಮ್ಮ ಅಂತ ಹೇಳ್ಬಿಟ್ಟು ಹೋಗಿದ್ದ. ಯಾಕೆ ಹೋಯ್ತೀನಿ ಅಂತ ಹೇಳಲಿಲ್ಲ ನೋಡು ಸುಬ್ಬಣ್ಣ. ಅಲ್ಲ ಕಣಪ್ಪ, ನಾವು ಹೋಗಿದ್ದು ಬೇರೆ ಕೆಲಸಕ್ಕೆ. ಮೈಸೂರ್ನಾಗ ಹಿಂಗ್ ನಡೀತಾ ಇದೆ ಅಂತ ಗೊತ್ತಾಯ್ತು. ಸರಿ ನಡಿ ಅನ್ಕೊಂಡು ಅಲ್ಲಿ ಹೋದ್ವಿ. ಈಗ ನಾನೇನ್ ಬರೀ ಕೈಲಿ ಬಂದಿಲ್ಲ, ಬುಟ್ಟಿ ಕಡೆ ನೋಡ್ಬೇಡಪ್ಪ ವಸಿ. ಇವ್ರ ನೋಡು, ಕೃಷ್ಣ ಪ್ರಸಾದ್ ಅವರು ಸಹಜ ಸಮೃದ್ಧ ಅನ್ನೋ ಒಂದು ಸಂಸ್ಥೆ ಮುಖ್ಯಸ್ಥರು. ನಮಸ್ಕಾರ. ನಮಸ್ಕಾರ ಎಲ್ರಿಗೂ. ಈಗ ನಮ್ಮೂರ ಅಕ್ಕಪಕ್ಕನು ಅಲಸ ಬೆಳೆಗಾರ ಅವರೇ, ಅವರು ಎಲ್ಲ ಬೆಳೀತಾರೆ ವಸಿ, ಕೀಳ್ತಾರೆ. ಆದ್ರೆ ಮಾರಾಟ ತಂತ್ರ ಗೊತ್ತಿಲ್ಲ, ಅಷ್ಟಕ್ಕೋ ಇಷ್ಟಕ್ಕೋ ಮಾರ್ಬಿಡ್ತಾವ್ರೆ. ಅದಕ್ಕೂ ಏನಾರ ಒಂದು ವ್ಯವಸ್ಥೆ ಮಾಡಿ ಹಿಂದೆ. ಸರಿ ನಡೀರಿ, ಆಗ ರೆಂಗು ಇವತ್ತು ಮೊದಲನೇ ದಿನದ ಕಾರ್ಯಕ್ರಮ ಮುಗಿದದೆ, ನಿಮ್ಮೂರಿಗೆ ಹೋಗವ ಅಂತ ಅವರು ನನ್ ಜೊತೆ ಬಂದ್ರು. ಈಗ ನೀನ್ ಮಾತು ಬಿಟ್ಬಿಟ್ಟು ವಸಿ ಅವ್ರು ಹೇಳದ್ ಕೇಳು ವಸಿ. ಹೇಳಿ ನಿಮ್ ಸಂಸ್ಥೆದ ಏನೆಲ್ಲ ಕಾರ್ಯಕ್ರಮ ಐತೆ ಅಂತ. ಇವರು ಕಮಲಕ್ಕ ಅಂತ. ಕಮಲಕ್ಕ ಮುಂದೆ ಬರವ. ನಮಸ್ಕಾರ ಕಮಲಕ್ಕರ. ನೋಡಿ ನೀವು ರಾಜಣ್ಣ ಸುಬ್ಬಣ್ಣನ ಅಲಸನ್ ಮೇಳಕ್ ಕರ್ಕೊಂಡೋಗಿ ಬಂದಿದ್ದಾರೆ. ಅದೇ ದಿನಕ್ಕೆ ನಮ್ಗ ಕಮಲಕ್ನು ತಿಂಡಿ ಮಾಡ್ಬಿಡ್ಗೋಳ ತಿಂಡಿ ಮಾಡಿದ್ದಾರೆ, ನಮ್ಗೂ ಸಿಗ್ತದೆ. ನಿಮಗ್ ಕೊಡದೇ ಇದ್ದಾಳೆ. ಏನ್ ನಮ್ ಕೃಷ್ಣ ಒಂಥರ ಇಸೇಸ್ವ ಕಾಣ್ತಾರಲ್ವಾ ಈಗ, ಏನು ಹಲಸಿನ ಹಣ್ಣಿನ ತರ ಕಾಣ್ತಾ ಇದ್ದೀ? ಇಲ್ಲ ಕಾಪ, ಇಲ್ಲ ಸರ್, ಅದು ಹೌದು. ನೀವ್ ಅದೇನ ದಾಡಿ ಗಿಡಿ ಎಲ್ಲ ಬುಟ್ಕೊಂಡಿದ್ದಾರೆ, ಎಲ್ಲ ಇಸೇಸ್ವಾಗಿ ಕಾಣ್ತಾ ಇದ್ರಿ, ಚಂದ ಕಾಣ್ತೀರಿ. ಅದೇನ ಹೇಳಿ, ಈ ಹಲ್ಸ್ ಏನೈತೆ, ಏನು ಅದೇನು ಹೊಸದೇನಲ್ಲ, ಎಲ್ಲರೂ ನೀವು ಹಿತ್ತಲುಗಳಲ್ಲಿ ಬೆಳೀತೀರ. ಆದ್ರೆ ಒಂದು ಗಮನಿಸ್ಕೊಳ್ರಿ, ಈಗ 2-3 ವರ್ಷದಿಂದ ತುಂಬಾ ಮಳೆ ಬರ್ತಾ ಐತೆ. ಹಳೆ ಕಾಲದಾಗ ಏನಾಗ್ತಾ ಇತ್ತು, ಹಲಸ್ ಬೆಳಿಬೇಕು ಅಂದ್ರೆ ಎಲ್ಲೋ ಅದಕ್ಕೊಂದು ಗಿಡ ಹಾಕ್ಬೇಕು, ಗೂಡ್ ಕಟ್ಬೇಕು, ಆ ಬೇಸಿಗೆಲಿ ನೀರ್ ಹಾಕದೆ ಬಹಳ ಕಷ್ಟ ಆಗೋದು. ಈಗ ಬೇಸಿಗೆಗಳೇ ಇಲ್ವಲ್ಲ, ವರ್ಷಪೂರ ಮಳೆ ಸುರಿತಾ ಐತೆ. ಈಗ ಹೊಲ್ದಾಗೆ ಕಳೆನೇ ಜಾಸ್ತಿ ಆಗೋಗಿತ್ತು ಬೆಳಗಿನ. ಈಗ ಜಾಣತನ ಮಾಡಿ ಅರಣ್ಯಾಧಾರಿತ ಕೃಷಿ ಗಿಡಗಳನ್ನ ಜಾಸ್ತಿ ಮಾಡ್ಬೇಕು. ಅದರಲ್ಲಿ ಏನಾಗಿದೆ, ಈ ಹಲಸು ಬೆಳೆದ್ರೆ ಅದು 100 ವರ್ಷ ಇರೋದು. ಹೆಂಗೋ ನಾವು ಬೆಳೆದು ಬಿಟ್ರೆ ಮಕ್ಕಳು ಮೊಮ್ಮಕ್ಕಳು ಮರಿ ಮಕ್ಕಳ ಕಾಲಕ್ಕೆ ಬಿಡ್ತಾ ಇರ್ತೈತೆ ಅದು. ಆಮೇಲೆ ಈಗ ಹಲ್ಸಲ್ಲಿ ವಿಶೇಷ ಏನಪ್ಪ ಅಂದ್ರೆ, ನಾವು ಬರೀ ಹಳದಿ ಹಲಸು ನೋಡಿದ್ದೀವಿ, ಎಲ್ಲೋ ಕೆಂಪು ಹಲ್ಸ ಐತೆ ಗೊತ್ತಾ? ಕೆಂಪು ನೋಡಿದೀವಿ ಹೇಳಿ. ಆ ಫೋಟೋ ಮೇಲೆ ನೋಡಿದೀರಾ? ನೀವೇನೋ ಮೇಳದಲ್ಲಿ ನೋಡಿರಿ ಸುಬ್ಬಣ್ಣರೇ, ರಾಜಣ್ಣ ಎಲ್ಲಿ ನೋಡವ್ರೆ, ಶಾರದಕ್ಕ ಎಲ್ಲಿ ನೋಡವ್ರೆ? ಶಾರದಕ್ಕ ಅಂತ ಕನ್ಫ್ಯೂಸ್ ಮಾಡ್ಕೊಂಡ್ಬಿಡ್ರಿ ಕೃಷ್ಣಪ್ಪ. ಕಮಲಕ್ಕ ಓ ಕಮಲಕ್ಕವರ ನಾನು ಚಂದ್ರಣ್ಣ. ಓ ಸರಿ ಚಂದ್ರಣ್ಣ. ಚಂದ್ರಣ್ಣ ಅನ್ನಲ್ಲ, ಅವನ ಹೆಸರದೇ ಒಂದು ಹಲಸಿನ ಹಣ್ಣು ತಿಂದಿದ್ದ. ಚಂದ್ರ ಹಲಸು ಅಂತಿದೆ ಮಾತ್ರ ಕೊಟ್ಟಿಲ್ಲ. ಇಲ್ಲಕವ್ವ, ಯಾರ ಹಿಂಗೆ ತಗೊಂಬಂದು ಕೊಟ್ಟಿದ್ರು? ರಾಜಣ್ಣ ಹೊಸಿ ಸುಮ್ನಿರು. ನಮ್ ಕೃಷ್ಣಪ್ಪ ಏನ್ ಮಾಡ್ತಾವ್ರೆ ಅಂತಂದ್ರೆ, ಪ್ಯಾಟೆ ಅಂತ ಬಂದ್ಬಿಟ್ಟವ್ರಲ್ಲ, ಇವರು ಪ್ಯಾಟೆಯವ್ರೆ ಅಂತ ಅನ್ಕೊಂಬಿಟ್ಟಾರೆ ನಮ್ಮನ್ನ. ನಾವು ಹಳ್ಳಿಲಿ ಹುಟ್ಟಿರೋರು ಆಯ್ತಾ, ನಮಗೂ ಅಲ್ಪ ಸ್ವಲ್ಪ ಗೊತ್ತು ಗಣ್ ಕೃಷ್ಣಪ್ಪ. ಈಗ ಒಂದು ಪ್ರಶ್ನೆ ಕೇಳವ ಹೇಳಪ್ಪ. ಈಗ ಕೃಷ್ಣ ಪ್ರಸಾದ್ ಅವರ ಬೆಳಿಗ್ಗೆ ನೋಡೋದ್ವಲ್ಲ, ಇವನ್ನೇ ಕೇಳ್ಬಿಡ್ತೀನಿ. ಈಗ ನಿನಗೆ ಎಷ್ಟು ಜಾತಿಯ ಹಲಸಿನ ಹೆಸರುಗಳು ಹೇಳ್ತೀನಿ? ನಮ್ಮ ರಾಜಣ್ಣ ಹೇಳಿಲ್ವಾ ಚಂದ್ರ ಹಲಸು ಅಂತ? ಆಮೇಲೆ ಅದ್ಯಾವ ಏನು ಇದು, ಅದು ಹಳದಿ ಕಲರು ಅವೆರಡೇ ಗೊತ್ತಿಲ್ಲ ಅಲ್ಲಕ ಸುಬ್ಬಣ್ಣ. ಅವೆರಡೇ ಗೊತ್ತು. ನನ್ನ ಪ್ರಶ್ನೆ ಮಾಡ್ತಿದ್ದೆ ನೀನು, ನಮ್ ಕೃಷ್ಣಪ್ಪ ಯಾಕೆ ಬಂದಿರೋದು ಅದನ್ನೆಲ್ಲ ಹೇಳ್ಕೊಡಕ್ಕಲ್ವಾ, ಅವರಿಂದ ಹೇಳ್ಸಂಬಿಡು. ಹೇಳಿ ಹೇಳಿ ಕೃಷ್ಣ, ಹೇಳಿ ಹೇಳಿ, ನೀವೇ ಹೇಳಿ. ಈಗ ಕರ್ನಾಟಕದ ಹಲ್ಸಿನ ಒಂಥರ ತವರು ಇದ್ದಂಗೆ, ಬಗೆ ಬಗೆ ಹಲ್ಸಿದೆ. ಈಗ ನೀವು ಅದರಲ್ಲೂ ವಿಶೇಷವಾಗಿ ಈ ತುಮಕೂರು ಜಿಲ್ಲೆ ಏನಿದೆ, ಅದು ಒಂದು ರೀತಿ ಹಲಸಿನ ಸ್ವರ್ಗ ಇದ್ದಂಗೆ. ವಿಶೇಷವಾದ ಕೆಂಪು ಹಲ್ಸುಗಳಲ್ಲಿದ್ದಾವೆ. ಆ ಚೇಳೂರಿನಲ್ಲಿ ನೀವು ಸಂತೆ ನೋಡಬೇಕು, ಆ ಚೇಳೂರು ಸಂತೆಗೆ ಏನು ಲೋಡ್ ಗಟ್ಟಲೆ ಹಲಸು ಬರುತ್ತೆ. ಹಾಗಾಗಿ ಆ ಚೇಳೂರಲ್ಲಿ ಒಂದು ಸಿದ್ದು ಹಲಸು ಅಂತ ಇದೆ, ಒಂದೇ ಮರ. ಆ ಮರಕ್ಕೆ 4 ಕ್ಯಾಮ್ರಾ ಹಾಕ್ಬಿಟ್ಟು ಯಾರು ಕದ್ಕೊಂಡು ಹೋಗ್ಬಾರ್ದು ಅಂತ ಅದರಿಂದ ಕಸಿ ಕಟ್ತಾರೆ. ಅದು ನಮ್ಮೇನು ಹೆಸರುಗಟ್ಟೆ IHR ಅದರಲ್ಲಿ ಸಿದ್ದು ಹಲಸು ಅಂತ ಅದೊಂದು ತಳಿ ಈಗ ಪೇಟೆಂಟ್ ಆಗಕ್ಕೆ ಕೂಡ ಸಿದ್ಧ ಇದೆ. ವಿಶೇಷವಾದ ಅದು. ಇದಷ್ಟೇ ಅಲ್ಲ, ಎಷ್ಟಿದಾವ ಈಗ ಚಂದ್ರ ಹಲ್ಸು, ರಾಜಣ್ಣ ಹೇಳಿರಲ್ಲ ಚಂದ್ರ ಹಲ್ಸು. ಚಂದ್ರ ಹಲ್ಸು ಅಂತೂ ಬಯಲು ಸೀ ಮೇಲೆ ಬಹಳಷ್ಟು ಜನ ಗೊತ್ತಿದೆ. ಅದೇ ಎಲ್ಲೆಲ್ಲಿ ಕೆಂಪಾಗಿತ್ತು, ಒಂದ್ ಸ್ವಲ್ಪ ಕೇಸರಿ ಬಣ್ಣಕ್ಕಿದ್ದು. ಇನ್ನೊಂದು ನಾಗ ಚಂದ್ರ ಅಂತ ಒಂದು ವೆರೈಟಿ ಇದೆ, ಬಹಳ ವಿಶೇಷವಾದ್ದು. ಅದು ಗಾತ್ರ ದೊಡ್ಡದು. ಇನ್ನೊಂದಿದೆ, ಬಹುಶಃ ಕರ್ನಾಟಕದಲ್ಲೇ ತುಂಬಾ ಜನಪ್ರಿಯ ಆಗಕ್ಕೆ ಸಾಧ್ಯ ಇರೋಂಥದ್ದು ಭೈರಚ ಚಂದ್ರ ಅಂತ. ವರ್ಷಕ್ಕೆ 2 ಫಲ ಕೊಡ್ತಾರೆ, ವರ್ಷಕ್ಕೆ 2 ಕೊಡೋದು, ಮತ್ತು ಗಾತ್ರ ದೊಡ್ಡದು ಹಣ್ಣಿಂದು. ಇದಲ್ಲದೆ ಲಾಲ್ಬಾಗ್ ಮಧುರ ಅಂತ ಡಾಕ್ಟರ್ ಹಿತ್ಲಮನಿ ಅವರು ಅವರು ತೋಟಗಾರಿಕೆ ಇಲಾಖೆಯಲ್ಲಿ ಇದ್ದಾಗ ಗುರುತಿಸಿದಂಥದ್ದು. ಅದು ಬಹಳ ಸಿಹಿ ಆಗಿರೋಂಥದ್ದು, ಲಾಲ್ಬಾಗ್ನಲ್ಲಿದ್ದಂಥ ಹಲಸಿನ ಗಿಡದಿಂದ ಅಭಿವೃದ್ಧಿ ಮಾಡಿರೋಂಥದ್ದು. ಇನ್ನು ಈಗೆಲ್ಲ ಸಣ್ಣ ಸಣ್ಣ ಕುಟುಂಬಗಳು ಈಗ ತಗೊಂಡೋಗಿ ಏನು ಮಾಡೋದು, ದೊಡ್ಡ ದೊಡ್ಡ ಹಲಸಿನ ಹಣ್ಣು ಕೊಯ್ದ್ರೆ ಅದನ್ನೇನು ತಿನ್ನೋರಿರಲ್ಲ, ಅದಕ್ಕೆ ರುದ್ರಾಕ್ಷಿ ಬಕ್ಕೆ ಅಂತ. ಸಣ್ಣದು 2 ಇರ್ತದೆ, 3 ಅಮ್ಮಮ್ಮ ಅಂದ್ರೆ ಒಂದ್ 4 ಇರ್ತದೆ ಅಷ್ಟೇ ಅಷ್ಟೇ, ಒಂದ್ ಫುಟ್ಬಾಲ್ ಗಾತ್ರ. ಅದು ರುದ್ರಾಕ್ಷಿ ಬಕ್ಕೆ. ಇವುದ್ರ ಜೊತೆ ಅಯ್ಯೋ ನಾವು ಸಿಟಿನೋರಪ್ಪ, ನಮಗ್ ಜಾಗ ಇಲ್ಲ, ನಾವು ನಮ್ಮ ತಾರಸಿ ಮೇಲೆ ಬೆಳಿಬಹುದು ಅನ್ನೋರ್ಗೆಲ್ಲ ವಿಯೆಟ್ನಾಮ್ ಸೂಪರ್ ಅರ್ಲಿ ಅಂತ ಒಂದ್ ತಳಿ ಇದೆ. ಈ ವರ್ಷ ನೀವು ಹಾಕ್ಬಿಟ್ರೆ ಒಂದ್ ದೊಡ್ಡ ಪಾಟ್ಗೆ ಮುಂದಿನ ವರ್ಷ ಇಲ್ಲ 2 ವರ್ಷ ಕಾಲ ಕಾಯಿ ಶುರುವಾಗ. ಅಂದ್ರೆ ಫುಟ್ಬಾಲ್ ಗಾತ್ರದ್ದು ಚೇಕು, ಅದು ಚೇಕದು ಅಂದ್ರೆ ನೀವು ಈಗ ನಾಗಸಂದ್ರ ಬೈರ್ಸಂದ್ರ ಇವೆಲ್ಲ ಕೂಡ ವಿಶೇಷವಾದವು, ಬಹಳ 100 ವರ್ಷ ಇರ್ತದೆ. ಆದ್ರೆ ಇವಕ್ಕೆ ಆಯುಷ್ಯ ಕಮ್ಮಿ, ಬೇಗ ಬೇಗ ಫಲ ಕೊಡ್ತವೆ. ಮತ್ತು ತೂಬ್ಗೆರೆ ಅನ್ನೋದು ದೊಡ್ಡಬಳ್ಳಾಪುರದ ಹತ್ರ ಇರೋಂತ ಒಂದು ಹಳ್ಳಿ, ಅಲ್ಲಿ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಸಹಕಾರದಿಂದ ಅವ್ರೊಂದು ಸಂಘ ಮಾಡ್ಕೊಂಡವ್ರೆ, ಹಲಸು ಬೆಳೆಗಾರರ ಸಂಘ. ಎಲ್ಲೋ ಬೀದಿಲಿ ಇದ್ದಂಥ ಹಲಸಿಗೆ ಒಂದು ಬೆಲೆ ತಂದ್ರು, ಈಗ ವಿದೇಶಕ್ಕೂ ರಫ್ತು ಆಗ್ತದೆ ಹಲಸು. ಅಲ್ಲಿ ಅದು ತೂಬ್ಗೆರೆ ಹಲಸು ಅಂದ್ರೆ ಬಹಳ ಹೆಸರುವಾಸಿ, ತುಂಬಾ ಚೆನ್ನಾಗಿದೆ. ಹಾಗಾಗಿ ಈ ಮೇಳಕ್ಕೆ ಬಂದಿದ್ದಾರೆ ಅವರು. ಹಲಸನನ್ನು ತಂದಿದ್ದಾರೆ, ಹಲಸಿನ ತೊಳೆನೂ ತಂದಿದ್ದಾರೆ ಅವರು. ನೋಡಿರಲ್ಲ ಸುಬಣ್ಣರೇ, ಅದ್ ನೋಡಿ ಇನ್ನೊಂದು ನೋಡಿರೇನು, ಚೇಳೂರ್ನವ್ರು ಗುಬ್ಬಿನವರು ಆ ಕೆಂಪು ಮತ್ತು ಬಿಳಿ ತೊಳೆ ಮಾರ್ತಾ ಇದ್ರು, ಅದು ಕೂಡ ಇನ್ನು ಗುರುತಿಸ್ಬೇಕು. ಇಲ್ಲ ಇಲ್ಲ, ಇನ್ನೊಂದು ಕೃಷ್ಣಪ್ಪ ಏನಾದ್ರೂ ನಮ್ ಸುಬ್ಬಣ್ಣಗೆ ಟೇಸ್ಟ್ ಏನಾರ ಕೊಟ್ರ? ಅಯ್ಯೋ, ಸುಮಾರು 20 ಮಳಿಗೆಗಳು ಬಗೆ ಬಗೆಯ ಈ ಹಲಸಿನ ಮೌಲ್ಯವರ್ಧಿತ ಪದಾರ್ಥಗಳನ್ನ ತಂದವ್ರೆ. ಏನೇನ್ ತಿಂದ್ರಿ ಸುಬ್ಬಣ್ಣರೇ? ಆ ಅಲ್ವಾ ತಿಂದ್ರ ನೀವು ಹೇಳ್ಬಿಟ್ರೆ ಕಷ್ಟ. ಮಾತಾಡ್ಕೊಳ್ಳೋಮರೇ, ಇನ್ನೊಂದೇನ್ ಗೊತ್ತಾ, ನಾವು ನಾಳೆ ಅಡಿಗೆ ಸ್ಪರ್ಧೆ ಬೇರೆ ಇದೆ. ಹಲಸಿನ ಮೂಲದಿಂದ ಏನಾದ್ರೂ ಮಾಡ್ಕೊ ಬರಬಹುದು, ಹಲಸಿನ ಹಣ್ಣು, ಹಲಸಿನ ಕಾಯಿ, ಹಲಸಿನ ಎಲೆ, ಹಲಸಿನ ಬೀಜ, ಅದರಿಂದ ಮಾಡಂತ ಅಡುಗೆಗಳನ್ನ ಮನೆಯಲ್ಲೇ ಮಾಡ್ಕೊಂಡು ಮೇಳಕ್ಕೆ ತರಬೇಕು. ಯಾರು ಚೆನ್ನಾಗಿರೋ ಹಲಸಿನ ಅಡುಗೆ ತರ್ತಾರೆ, ಅದು ಸಾಂಪ್ರದಾಯಿಕವಾಗಾದ್ರೂ ಇರ್ಬೋದು, ಇಲ್ಲ ಹೊಸ ರೂಪದಲ್ಲಾದ್ರೂ ಇರ್ಬೋದು, ಅದನ್ನ ವಿಶೇಷವಾದ ಅಂತ ಅಡುಗೆಗೆ ನಮ್ ಸುಬ್ಬಣ್ಣನ ಹೊಟ್ಟೆ ನೋಡು, ಆ ಟೇಸ್ಟ್ ನೋಡ್ಕೊಂಡೆ ಹೊಟ್ಟೆ ತುಂಬಿಸ್ಕೊಂಬ ಮುಟ್ಟಿಲ್ವಾ ನಮ್ ಸುಬ್ಬಣ್ಣ? ಏನವ್ವಾ ಕಣ್ಣಾಕದೇನವ್ವಾ ತಂದಿದಾರಲ್ಲಿ ಜಾಫಿ ಅಂತ ಕೊಡಿ ಸುಬ್ಬಣ್ಣರೆ, ತಗೊಂಡ್ರಲ್ಲ ಅದು ಜಾಫಿ ಪೌಡರ್. ಏನಪ್ಪ ಅದು ಕೃಷ್ಣಪ್ಪ ಅವರೇ, ಅದೇನು ಜಾಫಿ ಅಂದ್ರೆ ಸುಬ್ಬಣ್ಣರೇ ಹೇಳ್ತಾರೆ. ಈಗ ಜಾಫಿ ಅಂದ್ರೆ ಏನ್ ಗೊತ್ತಾ, ನೀನ್ ಕೇಳ್ತಾ ಇರ್ತೀಯಲ್ಲ ಕಾಫಿ ಕಾಫಿ ಕಾಫಿ ಅಂತ, ಕಾಫಿ ಇವತ್ತು ಕಾಫಿ ಬದಲು ನಿನ್ಗೆ ಜಾಫಿ. ಓ ತಗೊಳ್ಳಪ್ಪ, ನಂಗೆ ಟಾಪಿ ಗೊತ್ತು, ಕಾಫಿ ಗೊತ್ತು, ಅದ್ಯಾವ್ದಪ್ಪ ಜಾಫಿ? ಅದೇಪ್ಪ ಜಾಫಿ ಅಂದ್ರೆ, ಜಾಫಿ ಅಂದ್ರೆ ಜಾಕ್ ಫ್ರೂಟ್ ಕಣಪ್ಪ, ಹಲಸಿನಿಂದ ಬೀಜದಿಂದ ಮಾಡಿರೋ ಕಾಫಿ. ಬೀಜನ ಉರ್ದು ಅದನ್ನ ಒಂದು ಬ್ಲೆಂಡ್ ಮಾಡಿ ಅದನ್ನ ಒಂದು ನಾವ್ ಹೆಂಗ ಕಾಫಿ ಪೌಡರ್ ಮಾಡ್ತೀವೋ ಆತರ ಹಲಸಿನ ಉರಿದ ಬೀಜದ ಪೌಡರ್, ಆರೋಗ್ಯಕ್ಕೂ ಒಳ್ಳೇದು ಮತ್ತು ರುಚಿ ಕೂಡ ಚೆನ್ನಾಗಿ, ವಾಸನೆ ಕೂಡ ನಿಮ್ಗೆ ಒಂಥರ ಅದ. ಅದು ಗೊತ್ತಲ್ಲ, ಉರ್ದು ಹಲಸಿನ ಬೀಜ ಉರಿದ್ರೆ ಹೆಂಗಿರ್ತದೆ, ಎಷ್ಟು ಇಷ್ಟಪಟ್ಟು ತಿಂತೀವಿ ನಾವು. ಕೃಷ್ಣಪ್ಪ ಅದ ಹಾಲು ಒಳಕ್ಕೂ ಹಾಕಬಹುದಾ? ಕಮಲಕ್ಕ ನೀವು ಸ್ವಲ್ಪ ಸ್ವಲ್ಪ ಹಾಲು ಹಾಕಿ ಹೆಂಗ್ ಬೇಕು ಕುಡಿಸ್ಬಿಡವ ಆಮೇಲೆ ನೋಡಿಲಿ ಪುಡಿ. ಕಮಲಕ್ಕರೆ ನೋಡಿ ಚೆನ್ನಾಗದೆ ಬಿಡು. ಈಗ ರಾಜಣ್ಣ ಪುಡಿನೇ ಗಮ್ ಅಂತ ರಾಜಣ್ಣ ಒಸಿ ಕೊಡು, ಆಮೇಲೆ ಕುಡಿದ್ಬಿಟ್ಟು ಇಲ್ಲೇ ಮನೆಗೆ ಕಮ್ಬಿಟ್ರನು. ಅದೇನು ಏನನ್ಕೊಂಬಿಟ್ಟಿದೆ ಅದ ನೀನು? ಜಾಫಿ ಕಲಪ್ಪ ಜಾಫಿ. ಓ ಜಾಫಿ, ಜಾಫಿನ ಜಾಸ್ತಿ ಕುಡಿದ್ ಬಿಟ್ಟೆ ಅಂತ ಹೇಳದ್ದು ನಾನು. ಏನು ಆಗೋದಿಲ್ಲ ಕಣ್ಬಿಡು. ಈಗ ಕೃಷ್ಣ ಪ್ರಸಾದಪ್ಪ, ನಾನು 30 ತಳಿ ನೋಡಿದೆ, ಕೆಲವೆಲ್ಲ ಹೆಸರನ್ನ ಅಲ್ಲಲ್ಲೇ ನಾನು ಬರ್ಕೊಳ್ಳೋದು ಮರ್ತ್ಬಿಟ್ಟೆ. ನೀವು ಹೇಳಿ, ಈಗ ನೀವು ಇವರಿಬ್ಬರಿಗೆ ಹೇಳ್ಬಿಡಿ. ಆಮೇಲೆ ಒಂದು ಸ್ಪರ್ಧೆ ಆಯ್ತಲ್ಲ, ಇವನ್ಗೋಸ್ಕರ ನೀವು ಮಾಡಿದಿರಲ್ಲ, ಅದನ್ನ ಮಸಿ ಆಮೇಲೆ ಹೇಳಿ. ಅಲ್ಲಿ ಅಲ್ಲಿ ಏನು ಬರ್ಸಿದಾರ ಕಾಣಿ ಇನ್ವಿಟೇಷನ್ ಅಲ್ಲಿ ಚಂದ್ರಣ್ಣಂಗೆ ಅಂತ? ಹೋಗೋ ಸುಬ್ಬಣ್ಣ, ಚಂದ್ರಣ್ಣನಂತ ಹಲಸು ಪ್ರಿಯರಿಗಾಗಿ ನಾಳೆ ಈ ಅಡುಗೆ ಸ್ಪರ್ಧೆ ಅಷ್ಟೇ ಅಲ್ಲ, ಹಲಸು ನಣ್ಣು ತಿನ್ನ ಸ್ಪರ್ಧೆ ಐತೆ. ನೋಡಪ್ಪ ಹೋಗಪ್ಪ. ಸರಿ ಸರಿ ಕಣ್ಸ್ಗೆ ಕೃಷ್ಣಪ್ಪ, ಅದೇನಾರು ಅಪಾರ ತಿನ್ಬಿಟ್ಟು ಹೊಟ್ಟು ಬುರ್ಸ್ಕೊಂಡ್ಬಿಟ್ರೆ ಹಂಗ್ ಮಾಡ್ತೀರಾ ಅಂತಲೇ ಚಂದ್ರಣ್ಣ, ಒಂದ್ 15 ತೊಳೆ ಕೊಡ್ತಾರೆ, ಅದನ್ನ ಯಾರು ಬೇಗ ತಿಂತಾರ ಅವ್ರಿಗೆ ಪ್ರಶಸ್ತಿ ಕೊಡ್ತಾರೆ. ಅಲ್ಲಕ್ಕಪ್ಪ, ನಾವು 2 ತೊಳೆ ತಿಂದ ಅರ್ಗಸ್ಕೊಳ್ಳೋದು ಕಷ್ಟ ಆಗದೆ. ಅಯ್ಯೋ, 15 ತೊಳೆ ತಿನ್ನಕ್ ಪಾಟಿ ಇರ್ತದೆ, ಪಾಟಿ ಇರ್ತದೆ. ತೆಂಗಿನಕಾಯಿ ಗಾತ್ರ ಇರ್ತದ್ಯೇ ಈಗ ಸಣ್ಣದು. ಚಂದ್ರಣ್ಣರೇ, ಬಹಳಷ್ಟು ನಮ್ಗೆ ತಪ್ಪು ಕಲ್ಪನೆಗಳಿದೆ. ಹಲ್ಸು ಅಂದ್ರೆ ಅಜೀರ್ಣ ಆಗತ್ತೆ, ಆತರ ಏನೂ ಇಲ್ಲ. ಪ್ರತಿಯೊಬ್ಬರಿಗೂ ಕೂಡ ಅವ್ರ ದೇಹ ಸ್ಥಿತಿ ನೋಡ್ಕೊಂಡು ಅವ್ರಿಗೆ ಎಷ್ಟು ಸಾಧ್ಯನೋ ಅಷ್ಟು ತಿನ್ಬಹುದು. ಹುಬ್ಳಿನಲ್ಲಿ ಹಲಸು ಮೇಳ ನಡೆಸಿದ್ವಿ ನಾವು, ಅಲ್ಲಿ 20 ಹಲಸಿನ ತೊಳೆನ ಬರೀ 2.5 ನಿಮಿಷದಲ್ಲಿ ತಿಂದ್ಬಿಟ್ಟ ಒಬ್ಬ ಪುಣ್ಯಾತ್ಮ. ಸರಿಯಾದ ಆಮೇಲೆ ಇನ್ನೊಂದೇನ್ ಗೊತ್ತಾ, ಹಲಸಿನ ಕಾಯಿ ಇದೆಯಲ್ಲ ಅದು ಸಕ್ಕರೆ ರೋಗಗಳಿಗೆ ಆಹಾರ. ಅದರಲ್ಲಿ ಯಾವುದೇ ತರದ ನಿಮ್ಮ ಸಕ್ಕರೆ ನಿಮ್ ದೇಹದಲ್ಲಿ ನಿಮ್ ರಕ್ತದಲ್ಲಿ ಜಾಸ್ತಿ ಆಗಲ್ಲ, ಹಾಗಾಗಿ ಸಕ್ಕರೆ ಕಾಯಿಲೆ ಇರೋಂಥವ್ರು ಆರಾಮಾಗಿ ಕಾಯಿಂದ ಮಾಡಿದ ಯಾವ್ದಾದ್ರು ತಿನ್ಬಹುದು. ಕೃಷ್ಣಪ್ಪ, ನಮ್ಮ ಒಳ್ಳಿಲೆಲ್ಲ ಮಾಡ್ತಿರ್ನಿಲ್ವಾ, ಎಲ್ಲಾ ಕಾಳನ್ನು ಹಾಕ್ಬಿಟ್ಟು ಅದನ್ನೆಲ್ಲ ಚೆನ್ನಾಗಿ ಆ ಕಾಯ ಉತ್ತರಿಸ್ಬಿಟ್ಟು ಮೇಲೆ ಒಳಗಡೆ ನಾರ್ಗೀರ್ ಸಮೇತ ಎಲ್ಲ ಹಾಕ್ತಿರಪ್ಪ, ಸಣ್ಣ ಸಣ್ಣ ಬೀಜ ಇರೋದು ಅದ್ರೊಳಗೆ ನವಾದ ಟೇಸ್ಟ್. ಈಗಲೂ ಮಾಡ್ತೀವಿ ಕಣ್ಣ, ಈ ಅವರೇಕಾಯಿ ಸೀಸನ್ ನೋಡು, ಅವರೇಕಾಳು ಅದು ಹಾಕ್ಬಿಟ್ಟು ಮಾಡಿದ್ರೆ ಆಹಾ ಅದು ಚೆನ್ನಾಗಿರ್ತದೆ ಕವ್ವ. ಈ ಹುಳ್ಳಿ ಕಾಳು, ಕಳ್ಳೆ ಕಾಳು ಇದೆಲ್ಲ ಹಾಕ್ಬಿಟ್ಟು ಮಾಡ್ತಾರೆ, ಕಾಯಿನೂ ಸಿಗ್ತದ ಕೃಷ್ಣಪ್ಪ. ಅಲ್ಲಿ ಕಾಯಿನಿಂದ ಮಾಡೋ ಪದಾರ್ಥಗಳು ಮಾರರೆಲ್ಲ ಬರ್ತಾರೆ. ಈಗ ಬ್ರಹ್ಮಾವರದಿಂದ ಬರ್ತಾ ಇದ್ದಾರೆ, ಕುಂದಾಪುರದಿಂದ ಬರ್ತಾರೆ, ಪುತ್ತೂರ್ನವರು ಐಸ್ ಕ್ರೀಮ್ ತರ್ತಾ ಇದ್ದಾರೆ. ಹಲಸಿನ ಬೇರೆ ಬೇರೆ ಜಾಕ್ ಫ್ರೂಟ್ ಐಸ್ ಕ್ರೀಮ್. ನಮ್ ರಾಜಣ್ಣ ತಿನ್ಬಿಟ್ಟವನೆ ಅಂತ ಕಾಣಿಸ್ತದೆ. ಚಂದ್ರಣ್ಣ ಇಲ್ಲಿ ಹೊಸ ಕೇಳ, ಸುಬ್ಬಣ್ಣ ನೀನ್ ಕೇಳಿಸ್ಕೊ, ಒಂದ್ಸತಿ ಹಿಂಗೆ ಮದುವೆ ಹೋಗಿದ್ದೆ ಮಂಗಳೂರಿಗೆ. ಏನ್ ಹಲಸನಾಡಲ್ಲಿ ಏನೇನ್ ಮಾಡ್ತಾರೆ ಅಂದ್ರೆ, ಹಲಸನಾಡ ಸೀಸನ್ ಬೇರೆ ಕಣಪ್ಪ. ಆ ಟೈಮ್ನಲ್ಲಿ ನಮ್ ಸ್ನೇಹಿತರು ಮದುವೆ ಇತ್ತು ಅಂತ ಹೋಗಿದ್ದೆ. ಅದೇನೋ ಇಡ್ಲಿ ಮಾಡ್ತಾರೆ ಹಲಸಿನ ಎಲೆನಲ್ಲಿ, ಅದೇನೋ ಹಿಂಗೆ ಸಂಪಳ ತುಂಬಿಟ್ಟು ಅದನ್ನ ಬೇಯಿಸೋದಂತೆ, ಅದ್ ಮಾಡ್ತಾರ ಇಡ್ಲಿ. ಆಮೇಲೆ ಹಲಸಿನ ಆಡಿಸ್ಬಿಟ್ಟು ಅದ್ರ ಜೊತೆ ಇಡ್ಲಿ, ಅರಿಶಿನ ಕಲರ್ ಇರ್ತದೆ ಇಡ್ಲಿ, ಅದು ಪಾಯಸ. ಆಮೇಲೆ ಇನ್ನು ಅದ್ ಏನೇನೋ ಮಾಡ್ತಾರೆ. ಆಮೇಲೆ ಅದ್ ಎಂತದ ಒಂದು ಸಣ್ಣಕ್ಕೆ ಇರುತ್ತೆ ಕಣ ಹಲಸಿನ, ಅದು ಹಣ್ಣಾಗಬಿಡಕ್ಕಿಲ್ಲ ಕಾಯಿಲೆ. ಅದನ್ನ ಹೆಬ್ಬಲಸು ಮಲೆನಾಡಲ್ಲಿ ದೊಡ್ಡ ಮರ, ಅದು ಮರಗಳು ದೈತ್ಯಾಗಾತ್ರವಾಗಿ ಬೆಳೀತವೆ. ಮಲೆನಾಡಿನ ಹಳೆ ಮನೆ ಎಲ್ಲ ಮಾಡ್ತಿದ್ದೆ ಅದ್ರಲ್ಲೇ ಮನೆ ಎಲ್ಲ ವಸ್ಲು. ಹೆಂಗ್ ಕಾಣ್ತದೆ ಅಂದ್ರೆ ಸುಬ್ಬಣ್ಣ ಕಟ್ ಮಾಡಿ ಹಾಕಿದ್ರೆ, ಈ ನಾವು ಸುವರ್ಣಗೆಡ್ಡೆ ಕಟ್ ಮಾಡಿ ಹಾಕಿದ್ರೆ ಸಾಂಬಾರ್ಗೆ ಹೆಂಗೈತದೆ, ಅಷ್ಟ ದಪ್ಪ ಕಟ್ ಮಾಡಿ ಹಾಕ್ತಾರೆ ಸಾಂಬಾರ್ಗೆ. ಕೇಳ್ಕಂಡ್ಯಾ ರಾಜಣ್ಣ, ರುಚಿ ಕಂಡ್ಕೊಂಡ್ಬಿಟ್ಟಾನೆ. ಒಂದೊಂದ್ ತಿಂಗಳು ಇರೋದೇ ಇಲ್ವಲ್ಲ ಅಮ್ಮ ಊರ್ಲಿ, ಯಾಕೆ ಅಂತ ಗೊತ್ತಾಯ್ತಾ? ಹೇಳಿ ಕೃಷ್ಣಪ್ಪ, ಅದೇನೋ ಹೇಳ್ತಿದ್ರಿ ನೀವು. ಇಲ್ಲ ಇಲ್ಲ ಅಲ್ಲ ಚಂದ್ರಪ್ಪ, ಇನ್ನೊಂದೇನ್ ಗೊತ್ತಾ, ಈ ಹಲ್ಸಿಗೆ ಹಸಿದು ಹಲಸು ತಿನ್ನು ಅಂತಾರೆ, ಉಂಡ್ ಮಾವು, ಉಂಡ್ ಮಾವು ತಿನ್ನು ಅಂತಾರೆ. ಆಮೇಲೆ ಈ ಹಲಸಿಗೆ ಇನ್ನೊಂದೇನ್ ಗೊತ್ತಾ, ಇದು ಸಸ್ಯಹಾರಿಗಳ ಮಟನ್ ಪೀಸ್, ಅದು ಆ ಟೇಸ್ಟ್ ಕೊಡ್ತದೆ. ಯಾವುದು ಈ ರಾ ಜಾಕ್ ಅಂತೀವಲ್ಲ ನಾವು, ಎಳಸು ಹಲಸು, ಅದು ಒಂದ್ ರೀತಿ ಮಾಂಸದ ಪೀಸ್ ಇದ್ದಂಗೆ. ಕೃಷ್ಣಪ್ಪ ತಿಂದಾರೇನು? ನಾವು ಎರಡು ತಿಂದಿದೀವಲ್ಲ ಚಂದ್ರಣ್ಣ, ಅದಕ್ಕೆ 30 ಬಗೆ ಹೇಳ್ತಾ ಇರೋದು. ಈಗ ಕೃಷ್ಣಪ್ಪ, ಈಗ ಈ ತರದೊಂದ್ ಮಾಡ್ಬೇಕು ಅಂತ ನಿಮ್ ಉದ್ದೇಶ ಏನು? ಈಗ ಎರಡು ದಿನ ಈ ನಂಜರಾಜ ಬಹದ್ದೂರ್ ಚೌಲ್ಟ್ರಿ ಮೈಸೂರಿನಲ್ಲಿ ಮಾಡಿದಿರಿ ನೀವು, ಏನು ಉದ್ದೇಶ ಇದನ್ನ? ಏನೆಲ್ಲ ಒಂದು ನೋಡಿ, ನೀವು ಈ ಮೈಸೂರಿನಲ್ಲಿ ರಸ್ತೆ ಬದಿನಲ್ಲೆಲ್ಲ ಹಲಸು ನೋಡ್ತೀರಾ. ಈಗ ಅದು ಹಲಸಿಗೆ ಒಂದು ರಾಜ ಮರ್ಯಾದೆನೇ ಇಲ್ಲ, ಅದೇನೋ ಬಡವರಣ್ಣು ಅನ್ನೋ ಒಂಥರ ತುಚ್ಛವಾಗಿರೋದು ನೋಡಿ. ಮಾವಿನಣ್ಣು ತರಕಾರಿ ಅಂಗಡಿಗಳಲ್ಲಿ ಕೂತ್ಕೊಳ್ಳುತ್ತದೆ, ಹಣ್ಣಿನ ಅಂಗಡಿಲಿ ಕೂತ್ಕೊಳ್ಳುತ್ತೆ, ಹಲಸಿನಣ್ಣು ಯಾವ ಅಂಗಡಿಲಿ ಕೂತ್ಕೊಳ್ಳುತ್ತೆ, ಯಾವ ಮಾಲಲ್ಲಿ ಕೂತ್ಕೊಳ್ಳುತ್ತೆ? ಅರೆ ನೀವು ಥಾಯ್ಲೆಂಡ್ ವಿಯೆಟ್ನಾಮ್ ಅಲ್ಲಿ ಹೋದ್ರೆ ಅವಕ್ಕೆಲ್ಲ ರಾಜ ಮರ್ಯಾದೆ. ಇಲ್ಲೇನಾಗಿದೆ, ಹಲಸಿನಣ್ಣು ಅಂದ್ರೆ ಅಗ್ಗವಾಗಿ ಸಿಗೋದು, ಅಯ್ಯೋ ಏನೋ ಬಿಡು ಎಷ್ಟೋ ತಗೊಂಡೋಗ್ಲಿ ಅನ್ನಂಗೆ. ನೀವು ಕೇರ್ಪೇಟೆ ಕಡೆ ಹೋಗುವಾಗ ಅಲ್ಲೆಲ್ಲ ರೋಡ್ ಬದಿನಾಗ ಹೆಂಗೆ ಕೇಳರೇ ಇಲ್ಲ. ನಾನು ಈ ಕಡೆ ಜಕ್ಕನಹಳ್ಳಿ ಕಡೆ ಹೋಗಿದ್ದಿ ಕೃಷ್ಣಪ್ಪ, ಈ ನಾಗಮಂಗಲ ಆ ಕಡೆ ಹೋಗುವಾಗ ಏನ್ ರಸ್ತೆ ಬದಲು ಇಟ್ಕೊಂಡಿರ್ತೀರಿ, ಪಿರಿಯಾಪಟ್ಟಣ ದಿಕ್ಕಲುವೇ ರಸ್ತೆ ಬದಲು ಇಟ್ಕೊಂಡಿರ್ತೀವಿ ಚಂದ್ರಣ್ಣ. ಅದಕ್ಕೇನಪ್ಪ ಅಂದ್ರೆ ಒಂದು ಬ್ರಾಂಡ್ ವ್ಯಾಲ್ಯೂ ತಂದು ಕೊಡ್ಬೇಕು ನಾವು. ತೂಬಿಗೆರೆ ಹಲ್ಸು, ಚಂದ್ರ ಹಲ್ಸು, ರುದ್ರಾಕ್ಷಿ ಬಕ್ಕೆ, ಅವಾಗ ಗ್ರಾಹಕ ನಾವ್ ಹೆಂಗೆ ಬಾಸುಮತಿ ಅಕ್ಕಿ ಕೊಡು, ಸೋನಾ ಮಸೂರಿ ಅಕ್ಕಿ ಕೊಡು ಅಂತೀವಲ್ಲ, ಆ ತರ ಹಲ್ಸು ಕೂಡ ಹೆಸರಿಡಿದು ಕರಿಬೇಕು. ಮತ್ತು ಎರಡನೇದು, ಇದು ಖರ್ಚಿಲ್ದ ಬೆಳೆ, ಇದು ನಿಜವಾಗೂ ಅಪ್ಪಟ ನ್ಯಾಚುರಲ್ ಸಾವಯವ. ಯಾರನ್ನು ಗೊಬ್ಬರ ಹಾಕ್ತೀವಿ, ನಮ್ ಕಮಲಕ ಅಂಗಿಯೇ ತೋತಾಪುರಿ ಅದು ಇದು ಅನ್ಕೊಂಡು ಹೆಸರು ಹೇಳ್ಬಿಟ್ಟೆ ತಕ್ಕತ್ತಾಳೆ ನೀಲಮ್ಮ ಅದು ಇದು ಅನ್ಬಿಟ್ಟು ಹಂಗೆ ನೋಡ್ ಕೇಳ್ಕೊ ಕಮಲಕ್ಕ, ತಿಳ್ಕೊಬೇಕೀಗ ನೀನೇ ಮುಖ್ಯವಾಗಿ ತಿಳ್ಕೊಬೇಕಾಗಿರೋದು. ಕೇಳ್ಕೊ ಕೇಳ್ಕೊ ಏನ್ ರಾಜಣ್ಣರೇ, ಹಲಸು ಮೇಳದ ಮುಖ್ಯ ಉದ್ದೇಶ ನಮ್ಮ ಮೈಸೂರು, ಮಂಡ್ಯ, ಚಾಮರಾಜನಗರ, ಈ ಏನ್ ಹಳೆ ಮೈಸೂರು ಭಾಗದಲ್ಲಿದೆ ಇಲ್ಲಿ ಹಲಸು ಬೆಳೆಯಕ್ಕೆ ಬಹಳಷ್ಟು ಅವಕಾಶ ಇದೆ. ಈಗ ನೀವು ಗುಂಡ್ಲುಪೇಟೆ, ಚಾಮರಾಜನಗರ ಇದು ತುಂಬಾ ಒಣಭೂಮಿಗಳಲ್ಲಿ, ಮತ್ತು ನಮ್ಮ ನಾಗಮಂಗಲ ಕೂಡ ತುಂಬಾ ಒಣಭೂಮಿ, ಇಲ್ಲಿ ಬೇರೆ ಗಿಡಗಳು ಬೆಳೆಸೋದ್ ಕಷ್ಟ. ಹಲಸನ್ನು ಆರಾಮಾಗಿ ಬೆಳಿಬಹುದು ಮತ್ತು ಒಳ್ಳೆ ರುಚಿ ಬರುತ್ತೆ. ಹಾಗಾಗಿ ಅವ್ರಿಗೆ ಶುದ್ಧವಾದ ಕಸಿ ಕಟ್ಟಿದ ಗಿಡಗಳನ್ನ ಪೂರೈಕೆ ಮಾಡೋದು ಈ ಮೇಳದ ಒಂದು ಉದ್ದೇಶ. ಹೆಚ್ಚೆ ಚಲ್ಸ್ ಬೆಳೆಯಂಗಾಗಬೇಕು, ಮತ್ತು ಅದ್ರ ಜೊತೆ ಓ ಹಲ್ಸಿನಲ್ಲಿ ಇಷ್ಟು ಮಾಡ್ಬೋದಾ, 60-70 ಮೌಲ್ಯವರ್ಧಿತ ಪದಾರ್ಥಗಳು ಮಾಡ್ಬೋದು ಹಲಸಲ್ಲಿ. ಹಾಗಾಗಿ ಹಲಸು ಒಂಥರ ಕಲ್ಪವೃಕ್ಷ, ನೀವು ನೋಡಿ ಎಲ್ಲ ಭಾಗನೂ ಬಳಕೆಗೆ ಬರುತ್ತೆ. ಅದು ಏನ್ ಮರ ಹೊಸಿ ತಪ್ಪಕ್ಕಿದ್ದ ಸುಬಣ್ಣ, ನಮ್ಮ ಇಮ ಯಾರ ಅದಪ್ಪ ಸಿದ್ದನ ಮಗ ನ್ಯಾಮ ನಾಮನಲ್ಲಪ್ಪ ಅವನ ಹೆಸರು ಇರವ ಇರವ ಅದಕ್ಕವ ಅವ್ನ್ ಬಿಟ್ಬಿಡಕ್ಕಾದವ ಈಗ ಅವನು ಅವನೇನ್ ಅವನ ಹೆಸರು ನೆಪ್ಪಕ್ಕೆ ಬತ್ತಿಲ್ಲ ಇರ್ಲಿ. ಆ ಸಿದ್ದಣ್ಣನ ಮಗ ಮನೆ ಕಟ್ಟಾಗ ಅದು ಅಡ್ಡ ಮರ ಇತ್ತಲ್ಲ, ಆ ಮರನ ಅಲಗೆಗಳು ಮಾಡ್ಕಣಪ್ಪ. ಹಲಸಿನ ಮರನು ಮನೆಗೆ ಆಯ್ತದ ಅಲ್ವಾ, ಮನೆಗಿನ ಕಟ್ಟಿಸುವಾಗ ಹಂಗೆ ಅದಕ್ಕೆ ಅವರು ಕಲ್ಪವೃಕ್ಷ ಅಂತಂದಿದ್ದು ಅಲ್ವಾ ಕೃಷ್ಣಪ್ಪ? ಹೌದು ಹೌದು ಚಂದ್ರಪ್ಪ, ನೀನ್ ಇಷ್ಟೊತ್ತು ಹೇಳದೇವಾದ್ರೂ ನಮ್ಗೆ ಅರ್ಥ ಆಗಿರೋದು ಹೇಳಿ ನೀವು ಹೇಳ್ಬೇಕಲ್ವಾ ಸುಬ್ಬಣ್ಣ. ಹಾಗಾಗಿ ಅದು ಉದ್ದೇಶ ಸುಬ್ಬಣ್ಣರೇ, ಒಂದು ಹಲಸಿನ ಮೇಳದಲ್ಲಿ ಹೋಗಿ ಆ ಕೆಂಪು ಬಿಳಿ ಹಳದಿ ಬಗೆ ಬಗೆ ಹಲಸಿನ ತೊಳೆಗಳ ರುಚಿ ನೋಡೋದು ಮತ್ತು ಏನೆಲ್ಲ ಅಡುಗೆಗಳು ಮಾಡಬಹುದು ನೋಡೋಂಥದ್ದು ಮತ್ತು ಅದು ಕಲ್ತ್ಕೊಳ್ಳೋದು. ಮುಖ್ಯವಾಗಿ ಹಲಸಿನ ಗಿಡಗಳು ತಗೊಂಡೋಗಿ ನೀವು ಬದುಗಳ ಮೇಲೋ ಬೇಲಿನಲ್ಲೋ ಎಲ್ಲೆಲ್ಲಿ ಸಾಧ್ಯ ಇದೆಯೋ ಅಲ್ಲಿ ಬೆಳೆಯುವಂಥದ್ದು. ಅದಕ್ಕಾಗಿ 30 ಬಗೆ ಬಗೆಯ ಥರದ್ದು ಸಿಟಿನವ್ರಿಗಾಗೋದು ಗಿಡಗಳು ಬರ್ತವೆ. ಚಿಕ್ಕದಾಗ ಕುಂಡದಲ್ಲೂ ಬೆಳಿಬಹುದು, ಇಲ್ಲ ಹಿತ್ತಲಲ್ಲಿ ಬೆಳಿಬಹುದು. ಇನ್ನೊಂದು ರೈತರಿಗೆ ಶಾಶ್ವತವಾಗಿರೋಂಥ ದೊಡ್ಡ ಮರಗಳು ಆ ಥರದ್ದು ಇದೆ. ಈಗ ನಮ್ಮೂರ ತನಕ ಬಂದ್ರಿ, ಒಳ್ಳೇದಾಯಿತು, ಸಾಕಷ್ಟು ವಿಚಾರಗಳನ್ನು ತಿಳ್ಕೊಂಡಂಗಾಯಿತು. ಇಲ್ಲೂ ಸುತ್ತಮುತ್ತ ಬೆಳೆಯೋರವರೇ, ಈಗ ಕೆಲವರು 2-3 ಮರ ಮಡಗವ್ರೆ, ಇನ್ನು ಕೆಲವರು ಇವನು ಹೇಳೋದ್ನಲ್ಲ ಹಿಂಗೆ ಬೆಳೆದಿದ್ದ ಮರನ ಉಳಿಸ್ಕೊಳ್ಳದೆ ಅದಕ್ಕೇನೋ ಬೇಕು ಮನೆ ಕಟ್ಟಿಸ್ಬೇಕು ಅಂತ ಕೊಡ್ಲಿನೂ ಹಾಕ್ಬಿಟ್ಟವ್ರೆ. ಬಳಕೆ ಆಯ್ತದೆ ಅಂತಂದ್ರಲ್ಲ ಅದಕ್ಕೆ ಕಣ್ಣು ಸುಬ್ಬಣ್ಣ ಹೇಳಿ. ಈಗ ನೀನು ಏನಪ್ಪ, ನೀನೊಂದು 2 ಗಿಡ ಹಾಕ್ತೀಯಾ ಹೆಂಗೆ ಹಾಕಂಬಿಡಪ್ಪ, ನಾಳೆ ಬೆಳಿಗ್ಗೆ ಮತ್ತೆ ರೆಡಿ ಆಗ್ಬಿಡು. ಅವ ನಾಟಕ ಕೊಯ್ತಾನಲ್ಲ ಡಗ್ಗೆ ಪಡಿಯಕ್ಕೆ, ಅದು ಅದನ್ನು ಅದರಲ್ಲೇ ಮಾಡೋದು. ಹಲಸಿನ ಮರದ ತಬಲದ ಓಳುಕಯ್ಯ ಈ ಮೃದಂಗ ಅಂತಾರಲ್ಲವ ಅದಕ್ಕೂ ಬಳಸ್ಕೊತಾರೆ ಹಲಸಿನ ಓಳ. ಈಗ ಹಾಗಾದ್ರೆ ರೈತರಿಗೆ ಇಲ್ಲಿ ರೈತರಿಗೆಲ್ಲ ಏನ್ ಅನುಕೂಲ ಮಾಡ್ಕೊಡ್ತೀರಿ ಅದನ್ನ ಹೇಳಿ ಸುಬ್ಬಣ್ಣ. ಈಗ ನಾವೇನು ಹೇಳ್ಬೇಕು ನೋಡಿ ಸುಬ್ಬಣ್ಣರೇ, ಈಗ ಇಲ್ಲೆಲ್ಲ ಹಲಸು ಬೆಳೀತಾ ಇದ್ದಾರೆ, ಇದೆ ಸಾಂಪ್ರದಾಯಿಕವಾಗಿ ಸುಮಾರು ಜನ ರೋಲುಗಳಲ್ಲಿದೆ. ಅದ್ರ ಜೊತೆ ಈಗ ಇದೇನು ಹೊಸ ತಳಿಗಳು, ಹೊಸ ತಳಿ ಏನಲ್ಲ ಗುರುತಿಸದಂತ ಶ್ರೇಷ್ಠವಾದ ತಳಿಗಳು, ಅವನ್ನು ಕೂಡ ಜೊತೆಲಿ ಬೆಳೆದಂಗಾಗಿ ನಾವೇ ಒಂದು ಹಲಸು ಬೆಳೆಗಾರರ ಸಂಘ ಮಾಡ್ಕೋಬೇಕು. ಸಂಘ ಮಾಡಿಕೊಂಡು ಈಗ ನೋಡಿ ಮೈಸೂರಲ್ಲಿ ಎಷ್ಟೋ ಅಪಾರ್ಟ್ಮೆಂಟ್ಗಳಿದೆ, ಮಾರ್ಕೆಟ್ಸ್ ಇದೆ, ಅದನ್ನ ಮೇಳಗಳೇ ನಡೆಸಬಹುದು. ನೋಡಿ ಈಗ ಎಲ್ಲೋ ಚೇಳೂರಿಂದ ಬರ್ತಾ ಇದ್ದಾರೆ, ತೂಬ್ಗೆರೆಯಿಂದ ಬರ್ತಾರೆ, ಮುಂದಿನ ವರ್ಷ ನಮ್ಮ ಹಳ್ಳಿನವರೇ ಹೋಗ್ಬಹುದು. ಇದು ಉದ್ದೇಶ. ಈಗ ನಿಮ್ಮ ಉದ್ದೇಶ ಚೆನ್ನಾಗದೆ, ಒಟ್ನಲ್ಲಿ ದೊಡ್ಡ ದೊಡ್ಡ ಅಂಗಡಿಲು ಚಂದ್ರಣ್ಣ ಹಲಸಿನ ಹಣ್ಣು ಸಿಗ್ಬೇಕು, ಕಾಣಕ್ಕೆ ತಗೊಳಕ್ ಸಿಗ್ಬೇಕು. ನಮ್ ದೇಶದಲ್ಲಿ ಒಂದ್ 10 ತೊಳೆ ಬೇಕು ಅಂದ್ರೆ ಅದಕ್ಕೊಂದು ಕ್ಲೀನ್ ಆಗಿ ಒಂದ್ ಕವರ್ ನಾಗಿ ಮಡಗಿ ಕಾಣೋ ಹಂಗೆ ಅದನ್ನ ನಾನು ಕೊಂಡ್ಕೊಂಡು ತರೋಂಗಿರ್ಬೇಕು. ಒಣಗಿಸು ಇಡಬೇಕು, ಒಣಗಿಸಿ ಇಡಬೇಕು. ಆಮೇಲೆ ಹಪ್ಪಳ ಮಾಡ್ತಾರಲ್ಲ ಸುಬ್ಬಣ್ಣ, ಅದನ್ನ ಹೇಳದ್ ಮರ್ತು ಬಿಟ್ಟೆ. ಆ ಹಪ್ಪಳನ್ನ ಹಸಿನೇ ತಿನ್ಬೋದಕ್ಕೋ ಸುಬ್ಬಣ್ಣ. ಸುಬ್ಬಣ್ಣ ನಮ್ ಶಿವಣ್ಣ ಅವನಲ್ಲ, ಕಳ ಸರಿ ಇದಾಯ್ತಲ್ಲಪ್ಪ, ಅದ್ ಯಾವ್ದೋ ಹಬ್ಬ ಉಗಾದಿ ಅಂತಲೇ ನನಗ ಅನ್ನಿಸ್ತದೆ. ಆ ಉಗಾದಿಲಿ ಹಲಸಿನ ಹಣ್ಣನ್ ಪಾಯಸ ಮಾಡಿಸಿದ ಕಯ್ಯ, ನೀನು ಮಾಡಿಸು ಏನಂತ ಚೆನ್ನಾಗಿರ್ತದೆ. ತಿಂದಿರ್ಬೇಕಲ್ಲ ಚಂದ್ರಣ್ಣ ನೀನು ಹಲಸಿನ ಬರುತ್ತೆ. ಸುಬ್ಬಣ್ಣ ಬಿಳಿಗಿರಿ ರಂಗನ ಬೆಟ್ಟಕ್ಕೆ ಹೋಗಿದ್ದಕ್ಕ ಸುಬ್ಬಣ್ಣ ಒಂದ್ಸರಿಯ ಅದು ಒಂದ್ಸರಿ ನಡೆದೋದು, ಸುಮಾರು ಸಲ ಹೋಗಿನಿ ಜಾತ್ರೆ ಟೈಮಲ್ಲಿ ಉಂಟಾಗಿದ್ದೆ ಸುಬ್ಬಣ್ಣ. ಪಂಚಾಮೃತ ಕೊಟ್ರು, ಅದಕ್ಕೆ ಹಲಸಣ್ಣ ಸಣ್ಣಕ್ಕೆ ಕಟ್ ಮಾಡ್ಬಿಟ್ಟು ಹಾಕ್ಬಿಟ್ಟವ್ರೆ. ಏನ್ ರುಚಿ ಅಂದ ಸುಬ್ಬಣ್ಣ, ಯಾಕೆ ಹೇಳ್ದೆ ಇನ್ನೊಂದ್ಕಿತ ಪಂಕ್ತಿ ನಿಂತ್ಕೊಂಡು ಇನ್ನೊಂದ್ಕಿತ ಇಸ್ಕೊಂಡ್ ತಿನ್ಕೊಂಡ್ ಬಂದು ಬೇಕಾದಷ್ಟು ಇತ್ತು, ಎಲ್ಲರೂ ಬೇಕಾದಷ್ಟು ಮಾಡಿದ್ರು. ಗ್ಯಾರಂಟಿ ರಾಜಣ್ಣ ಸೇರ್ತಾ ಕಪ್ಪು ನಮ್ದೇ ಅಂತ. ಈಗ ನಾಳೆ ಬೆಳಿಗ್ಗೆ ಒತ್ತರನೆ ಹೋಗವಾಜ ಬಹದ್ದೂರ್ ಚಿತ್ರದಲ್ಲಿ ನಡೀತಾ ಇದೆ. ಬೆಳಿಗ್ಗೆ ಎಷ್ಟು ರೈಲ್ವೆ ಸ್ಟೇಷನ್ ಹತ್ರ ಬೆಳಿಗ್ಗೆ 10 ಗಂಟೆಗೆ ಬಂದ್ರೆ ಸಾಕಲ್ವಾ? ಹತ್ತು ಗಂಟೆಗೆ ಸುಬ್ಬಣ್ಣ. ಈಗ ನಮ್ ಕೃಷ್ಣಪ್ಪ ಸ್ಪರ್ಧೆಗೆ ಹೋಗ್ಬೇಕು ಅನ್ನಂಗಿದ್ರೆ ಬೆಳಿಗ್ಗೆ ವಸಿ ಹೊಟ್ಟೆನ ಖಾಲಿ ಮಡಿಕ. ಯಾಕಪ್ಪ ಮಾತಾಡೋರು ಹೊಟ್ಟೆ ತುಂಬಿಟ್ಟದ ಹಂಗ ಅನ್ಬಿಟ್ಟು ಈ ನಾನು ಒತ್ತರ ಹಿಂದ್ಲೆ ನಾಳೆ ಮಧ್ಯಾಹ್ನದವರೆಗೂ ಹಸ್ಕೊಂಡಿರ್ಲವ ಕಮಲಕ್ಕೆ ಕೊಡ್ಬೇಡ ಅಂತ ಹೇಳ್ಬಿಡ್ತೀನಿ. ಅಯ್ಯೋ ಅದೇನೋ ಸಿಂಕರ ಕೊಡ್ತಾಳೆ ಅದನ್ನು ಬೇಡ ಅಂತ ಅನ್ಬಿಡ್ತೀಯಲ್ಲ ರಾಜಣ್ಣ ನೀನು. ಈಗ ಕೃಷ್ಣಪ್ಪ ಸಮಯ ಇದ್ದದ ಸುಬ್ಬಣ್ಣ, ಒಂದ್ ಪ್ರಶ್ನೆ ಕೇಳ್ಬಿಡ್ತೀನಿ. ಜಾಫಿ ಕುಡಿಯಕ್ಕ ಬಿಡಕ್ಕಿಲ್ಲ ವಸಿ, ಅದಕ್ಕೆ ಮಡಗವಾತ್ಲಾಗಿ ಕೇಳ್ಬೇಕಂತ ಕೇಳ್ಕೊಂಬರ್ಲಿ ಅವನು. ಕೃಷ್ಣಪ್ಪ ಈಗ ಅದೇನೋ ಹೇಳಿದ್ರಲ್ಲಪ್ಪ, ಅವ್ರಿಗೊಂದು ಮಾರ್ಕೆಟಿಂಗ್ ನ ಒದಗಿಸ್ಕೊಡ್ಬೇಕು ನಮ್ಮೆಲ್ಲ ಹಲಸು ಬೆಳೆಗಾರರಿಗೆ ಅಂತ ಹೇಳಿದ್ರಲ್ಲ. ಈಗ ನಾವು ನೋಡಪ್ಪ, ಈಗ ಅದನ್ನ ಒಂದ್ಸರಿ ಕುಯ್ದ ಮೇಲೆ ಹಲಸಿನ ಹಣ್ಣ ಅದು ಮುಗೀತು, ಅದು ಅದನ್ನ ಹೆಂಗೆ ಅದನ್ನ ನಾವು ರಕ್ಷಣೆ ಮಾಡಿಡೋದು? ಅದು ಹೆಂಗೆ ಈಗ ನಮ್ಮ ಸುಬ್ಬಣ್ಣ ಹೇಳ್ತಿದ್ದ, ಅದಕ್ಕೊಂದು ಕವರ್ ಮಾಡಬೇಕು, ಕೆಡದಿರಂಗೆ ನೋಡ್ಕೋಬೇಕು, ಏನಾದರೂ ಇದಕ್ಕೇನಾದ್ರು ಉಪಾಯ ಇದೆ ಚಂದ್ರಣ್ಣ? ಈಗೇನು ಅಂದರೆ ಅದು ಒಬ್ಬರು ರೈತರ ಮಟ್ಟದಲ್ಲಿ ಮಾಡೋಕ್ಕಾಗಲ್ಲ, ಒಂದು ಸಂಘದ ಮಟ್ಟದಲ್ಲಾಗಿ ನಾವೇ ಒಂದು ಕೋಲ್ಡ್ ಸ್ಟೋರೇಜ್ ಇಟ್ಕೊಂಡು ಆಮೇಲೆ ಇಡೀ ವರ್ಷ ಪೂರ ನಾವು ಹಲಸು ನೆಡ್ಬಿಡ್ತಾ ಇರ್ಬೋದು, ಸೀಸನ್ ನಲ್ಲಿ ಸ್ಟಾಕ್ ಮಾಡಿ ಇಡೋದು, ನಮ್ಗೆ ಬೇಕಾದಾಗ ಕೋಲ್ಡ್ ಸ್ಟೋರೇಜ್ ಇಂದ ಹೊರಗಡೆ ತೆಗಿಬಹುದು. ಇದೆಲ್ಲ ಮಾಡಕ್ ಸಾಧ್ಯ ನೀವೊಂದು ಸಂಘ ಕಟ್ಕೊಂಡ್ರೆ. ಖಂಡಿತ. ಅಂದ್ರೆ ಏನಪ್ಪ ಅಂದ್ರೆ ಈ ಕೊಳ್ಳವ್ರು ಬೇಕಪ್ಪ, ಅಂದ್ರೆ ತಗೊಳ್ಳೋರ್ ಬೇಕು, ಖರೀದಿ ಮಾಡೋರ್ ಬೇಕು. ಇದು ಕೋಳಿ ಮೊದ್ಲು ಮೊಟ್ಟೆ ಮೊದ್ಲು ಅಂದಂಗಾಯ್ತು ಚಂದ್ರಣ್ಣ. ಮೊದ್ಲು ನೀನು ಹಲಸು ಬೆಳಿ, ಬೆಳೆಗಾರರ ಸಂಘ ಕಟ್ಟು, ಅದಕ್ಕೆ ಈಗ ತೋಟಗಾರಿಕೆ ಇಲಾಖೆ ಬೇರೆ ಕಡೆ ಇರೋಂತ ನಬಾರ್ಡ್ ನಲ್ಲಿ ಇರೋಂತ ಸ್ಕೀಮ್ಗಳೆಲ್ಲ ಬಳಸ್ಕೊ, ಒಂದು ರೈತ ಉತ್ಪಾದಕರ ಕಂಪನಿ ಅಂತ ಕಟ್ಟಿರೆ ನೀವು ಬೆಳೆಸ್ತಾ ಹೋಗ್ಬೋದು. ನೋಡಿ ಈಗ ಮೈಸೂರಲ್ಲಿ ನಮ್ದೊಂದು ಸಹಜ ಸೀಡ್ಸ್ ಅಂತಿದೆ, ಅದು ನಾವು ಬೀಜ ಬೆಳೆಯರೇ ಒಂದ್ ಕಡೆ ಬಂದ್ವಿ. ಆರಂಭದಲ್ಲಿ ಮಾರ್ಕೆಟ್ ಇಲ್ಲ, 5-6 ವರ್ಷದಲ್ಲಿ ಈಗ 64 ಲಕ್ಷ ವ್ಯಾಪಾರ ಮಾಡಿದ್ವಿ. ಇನ್ನೇನೆಲ್ಲ ಮಾಡ್ತೀರಿ ಅಂತ ಈಗ ಅವರೇ ಹೇಳ್ಬಿಟ್ರು. ಹಾಗಾಗಿ ಒಂದು ರೈತರು ನಾವು ಸಂಘಟಿತರಾಗಿ ರೈತರ ಉತ್ಪಾದಕರ ಕಂಪನಿಗಳನ್ನು ಕಟ್ಕೊಂಡ್ರೆ ಬಹಳ ಭವಿಷ್ಯ ಇದೆ ಚಂದ್ರಣ. ಈಗ ನಮ್ಮ ರಾಜಣ್ಣ ಎಲ್ಲ ಬಹಳ ಅನುಭವಿಸ್ತಾರಲ್ಲ, ತುಂಬಾ ತಿಳುವಳಿಕೆ ಇದೆ ಅಂತ ಹೇಳ್ತಾ ಇದ್ರು ಸುಬ್ಬಣ್ಣ. ನಂದೊಂದು ಪ್ರಶ್ನೆ ಇದೆ ನಿಮ್ಗೆ. ಏನಂತಂದ್ರೆ ಈಗ ನಾವು ಅದನ್ನೆಲ್ಲ ತಗೊಂಡ್ರೆ, ಸಸಿಗಳನ್ನ ತಗೊಂಡ್ರೆ ನಮ್ ಜಮೀನ್ಲಿ ಹಾಕಿದ್ರೆ ಅದಕ್ಕೆ ಎಷ್ಟು ದಿನ ಬೇಕಾಗ್ಬೋದು ಅದು ಗಿಡ ಆಗಿ ಮರ ಆಗಕ್ಕೆ ಅಂತ? ಅದು ಜಾತಿಗಳ ಮೇಲೆ ಹೋಗ್ತದೆ ರಾಜಣ್ಣರೇ. ಒಂದು ದೀರ್ಘ 100 ವರ್ಷ ಬೆಳೆಯ ಗಿಡಗಳಾದ್ರೆ ಸಾಮಾನ್ಯ ನಿಮ್ಗೆ 5-6 ವರ್ಷಕ್ಕೆ ಫಲ ಕೊಡಕ್ ಶುರುವಾಗ್ತದೆ. ಬಟ್ ಕೆಲವೆಲ್ಲ ಅರ್ಲಿ ವೆರೈಟಿಗಳಂತ ಇರ್ತವೆ, ನಿಮ್ಗೆ 2 ವರ್ಷದಿಂದಲೇ ಫಲ ಶುರುವಾಗ್ಬಿಡ್ತದೆ, ಅದ್ರ ಆಯುಸ್ಸು ಕೂಡ ಕಮ್ಮಿ. ಬಟ್ ಸಾಮಾನ್ಯವಾಗಿ ಒಂದು 4-5 ವರ್ಷ ಇಡಬಹುದು ರಾಜಣ್ಣ. 5 ವರ್ಷಕ್ಕೆ ಫಲ ನಿಮಗೆ ಸಿಗಕ್ ಶುರು ಆಗುತ್ತೆ, ಆದಾಯ ಬರಕ್ ಶುರು ಆಯ್ತದೆ. 5-ನೇ ವರ್ಷದಿಂದ ಮುಂದೆ ಜಾಸ್ತಿ ಆಗ್ತದೆ. ಅಷ್ಟೊತ್ತಿಗೆ ಮಾರಕ್ಕೆಲ್ಲ ವ್ಯವಸ್ಥೆ ಮಾಡ್ಕೋಬೇಕು, ಒಬ್ಬ ಆದ್ರೆ ಆಗಕ್ಕಿಲ್ಲ. ಇದೆಲ್ಲ ಸಹಕಾರಿ ಮನೋಭಾವದಲ್ಲಿ ಒಂದ್ 8 ಜನ ಸೇರ್ಕೊಂಡು ಈಗ ಕೃಷ್ಣಪ್ಪ ಅಂತವ್ರನ್ನ ಹೊಸಿ ಸಂಪರ್ಕ ಇಟ್ಕೊಂಡು ಇಟ್ಕೋಬೇಕು. ಇಲ್ಲಿ ಬೆಳೆದಿದ್ದು ಬೆಳೆಯೋದ ನಾವಿಲ್ಲಿ ರಾಜಣ್ಣ, ತಿನ್ನೋನ್ ಎನ್ನೆಲ್ಲೋ ಇರ್ತಾನೆ, ಅದು ಮಾರುಕಟ್ಟೆ ಅಂದ್ರೆ. ನಾವೀಗ ಮಾವಿನ ಹಣ್ಣ ನಮ್ಮ ಹಣ್ಣುಗಳ ರಾಜ ಅಂತ ಮಾಡ್ಕೊಂಡಿವಲ್ಲ, ಹಂಗೆ ಹಲಸಿನ ಹಣ್ಣು ಯಾವ್ದೋ ದೇಶದಲ್ಲ ಹಣ್ಣುಗಳ ರಾಜ ಅಂತ ಮಾಡ್ಕೊಂಡ್ರೆ. ನೀವೇನು ಮಾಡೋದ್ ಬೇಡ, ಕೆಂಪಲ್ಸು ಬಿಳಿ ಹಲಸು ಇದ್ದಾವ ಬೆಳೆದು ನಮ್ಮ ಬೆಂಗಳೂರು ಹೈವೇನಲ್ಲೋ, ಕೊಡಗಿನ ಹೈವೇನಲ್ಲೋ, ಇಲ್ಲ ನಂಜನಗೂಡು ಮೇನ್ ರೋಡ್ ಅಲ್ಲೋ ಅಂತ ಕಡೆ ಇಟ್ಟರು ಸಾಕು, ಜನ ತಗೊಂಡೋಗ್ತಾರೆ. ಇದು ಅದೇನ ಮನೆ ಮೇಲೆ ಹಾಕಿದ್ರೆ ಬರ್ತದೆ, ಮನೆ ಮೇಲೆ ಮೇಲೆಲ್ಲ ಬೆಳಿಬಹುದು. ಆ ಗಿಡಗಳು ಎಲ್ಲಿ ಸಿಗ್ದವು ಮತ್ತೆ ಅದ್ ಹೆಂಗ ಬೆಳೆಯೋ? ಓ ಚಂದ್ರಪ್ಪ, ಇಷ್ಟೊತ್ತು ಸುಬ್ಬಣ್ಣ ಹೇಳಿರು, ಅವರೇ ತಂದ್ರಲ್ಲ ಗಿಡಗಳು. ಹಲಸು ಮೇಳಕ್ಕೆ 30 ಜಾತಿಯ ಬಗೆ ಬಗೆಯ ಹಲಸಿನ ಗಿಡಗಳು ಬಂದಿವೆ. ಅದ್ರ ಜೊತೆ ಕೆಂಪು ಸೀತಾಫಲ ಬಂದೈತೆ, ವಾಟರ್ ಆಪಲ್ ಬಂದಿದೆ, ಆಮೇಲೆ ಪೀನಟ್ ಬಟರ್ ಅಂತ, ಅದು ಕಡಲೆ ಬೀಜದ ತರ ಇರ್ತದ ಒಳಗಡೆ ಬೀಜ, ತಿಂದ್ರೆ ಒಳ್ಳೆ ನಾವು ಬ್ರೆಡ್ ಹಾಕ್ತಾರಲ್ಲ ಚೆರ್ರಿ ಹಂಗಿರ್ತದೆ, 1 ವರ್ಷಕ್ಕೆ ಕಾಯಿ ಚೆರ್ರಿ ಕೆಂಪ್ಕಿರ್ತದಲ್ಲ. ಹಲಸಿನ ಮೇಳದಲ್ಲಿ ಇಂತ ಅಪರೂಪದ ಹಣ್ಣಿನ ಗಿಡ ಕೂಡ ಸಿಗ್ತದೆ. ಹಲಸ ಅಷ್ಟೇ ಅಲ್ಲ, ಬೇರೆ ಸಿಗ್ತವೆ, ನಾಟಿ ಬೀಜಗಳು ಸಿಗ್ತವೆ. ಈಗ ಕಮಲವ ಆಮೇಲೆ ಈಗ ಭತ್ತ, ಸಿದ್ದಸಣ್ಣ, HMT, ಮೈಸೂರು ಮಲ್ಲಿಗೆ, ಚಿನ್ನಪೊನಿ, ಈ ತರ ದೇಸಿ ಭತ್ತಗಳು ಕೂಡ ಮಾರ್ಕೆಟ್ ಬಂದಿದೆ, ಅದು ಸಿಗುತ್ತೆ. ಮೊಸರು ಕಡದ್ಬಿಟ್ಟು ಮಾತ್ರ ಬೆಣ್ಣೆ ಮಾಡ್ತಾರೆ ಅನ್ಕೋಬೇಡ, ಪೀನಟ್ ಅಂದ್ರಲ್ಲ ಅದ್ರಲ್ಲೂ ಬೆಣ್ಣೆ ಮಾಡ್ತಾರೆ. ಪೀನಟ್ ಬಟರ್ ನೀ ಹೇಳ್ತಿರೋದವ್ರು. ಈಗ ಕೃಷ್ಣಪ್ಪ ನಾನು ಎಲ್ಲ ಬುದ್ಧಿವಂತ ಬಿಡುರು ರಾಜಣ್ಣ, ಈಗ ಅವ್ರೇ ಹೇಳಿದ್ರಲ್ಲ, ಈಗ ಕೃಷ್ಣಪ್ಪನವ್ರೆ ಅವ್ರ ಮಾತ್ ಕೇಳ್ಕೊಂಡು ನೀ ಹೇಳ್ತಿದ್ದೆ, ನೀನ್ ಗಮನ ಎಲ್ಲ ಉಂಟಾಗಿತ್ತು ಅದಕ್ಕೆ ಹೇಳ್ದೆ. ಜಾಫಿ ಕಡೆ ಗಮನ. ಈಗ ಹಲಸಿನಣ್ಣಂದು ಮಿಠಾಯಿ ಮಾಡೋರೆ, ಆಮೇಲೆ ಈಗ ನಮ್ದೆಲ್ಲ ಬರುತ್ತಲ್ಲಪ್ಪ ಈ ಚಾಕೋ ಬಾರ್ ಅಂತ ಆ ತರದೆಲ್ಲ ಮಾಡ್ತಾರೆ. ಚಾಕು ಬಾರು ಯಾವ್ದಪ್ಪ? ಅದು ಚಾಕ್ಲೇಟ್. ಹಲಸಿನಣ್ಣಂದು ಅದನ್ನ ಮುರ್ಕಂಡ್ ಮುರ್ಕಂಡ್ ತಿನ್ನೋದು. ಹೌದಪ್ಪ, ಮುರ್ಕಂಡ್ ತಿನ್ಬೇಕು ಕೈಲಿಯಾ? ಕೈನೆಲ್ಲ ಬಾಯಿಗೆ ಹಾಕೊಂಡ್ಬಿಡ್ತೀಯಾ ಒಟ್ಟಿಗೆ ದೊಡ್ಡ ಕಟ್ಕೊಂಡು ತಿನ್ಬೇಕು ಅಂತ. ಹಲಸು ಬೆಳೆಗಾರ ಸಂಘದ ಅಧ್ಯಕ್ಷ ಆಗ ನೀನೆ ಮೊದಲು ಮೇಳಕ್ ಬಂದು ಎಲ್ಲ ತಿಂದು ಉಳಿದವ್ರಿಗೆ ಅನುಭವ ಹೇಳ್ಬೇಕಲ್ಲ ಚಂದ್ರಣ್ಣ. ನೀನು ಹೋಗೋ ಕೃಷ್ಣಪ್ಪ, ನನ್ನ ಬೇರೆ ಅಧ್ಯಕ್ಷನ್ ಮಾಡು, ನನಗೇನು ಗೊತ್ತಿಲ್ಲ, ಗುರಿ ಇಲ್ಲ ಅದ್ರ ಬಗ್ಗೆ. ಈಗ ತಯಾರು ಮಾಡ್ತಿಲ್ವ ನಾನೀಗ? ಏನ ನಾಳೆ ಹೋಗ್ತಿಲ್ಲಣ್ಣ, ಎಲ್ಲ ತಿಳ್ಕೊಂಬಾ. ಒಂದ್ಸರಿ ನೋಡ್ಬಿಟ್ರಿ ಎಲ್ಲ ಬಂದ್ಬಿಟ್ಟದ ಚಂದ್ರಣ್ಣ, ಯಾಕೆ ಜೊತೆಗೆ ನಾ ಬರಕಿಲ್ವಾ? ಅಲ್ಲ ನೀನೆ, ನಿನಗೆ ಆಗಕ್ಕ ಎಲ್ಲ ಇದಿರೋದಕ್ಕಪ್ಪ. ಬಾ ನಾ ಹೇಳ್ಕೊಟ್ಟು ಏನ್ ತಲೆ ಕೆಡ್ಸ್ಕೊಬೇಡ. ಆಯ್ತು ಆಯ್ತು, ನಿಮ್ ನಮ್ ಕೃಷ್ಣಪ್ಪ ಹಿಂದಿದ್ರೆ ನಾ ಮುಂದೋಗ ಒಬ್ಬರು. ಸರಿ, ಈಗ ಏನ್ ಜಾಫಿ ಕುಡಿದ್ಯಾ? ಓ ಮಂತ, ಅಲ್ಲಕ್ಕಪ್ಪ ಸುಬ್ಬಣ್ಣ, ನಮ್ ಕೃಷ್ಣಪ್ಪ ನಮ್ ಊರ್ಗ ಗೆಸ್ಟ್ ಆಗಿ ಬಂದ್ಬಿಟ್ಟವ್ರಿ ಅಲ್ವಾ, ಅವ್ರಿಗೂ ನಮ್ ಕಮಲಕ್ಕನ ಕೈ ಕಾಪಿಯ ಕುಡ್ಸಮ್ಮ. ಅವ್ರಿಗೆ ಕಾಪಿ ನಮಗ್ ಜಾಫಿಯಾ? ಹ್ಮ್, ಯಾಕಂದ್ರೆ ಅವ್ರು ಕುಡಿತಾನೆ ಇರ್ತಾರೆ. ಅದೇ ಸುಬ್ಬಣ್ಣ ಅವ್ ಹೇಳೋದ್ ಏನಂದ್ರೆ, ಅವ್ರ ಜಾಫಿ ಕುಡ್ದು ರುಚಿ ಗೊತ್ತದೆ, ಕಮಲಕ್ಕನ್ ಕೈಗೆ ರುಚಿ ಕಾಫಿ ಕುಡಿಲಿ ಫಸ್ಟ್ ಅಂತ ಅವ್ ಹೇಳ್ತಾ ಇರೋದಿಲ್ಲ. ಜಾಫಿ ಪುಡಿ ಪೊಟ್ನ ಈ ಕಡೆ ಕೊಟ್ಬಿಟ್ನಲ್ಲ, ಅದು ಹಸಿ ಉಳಿದ್ರೆ ಎತ್ಕೊಂಡು ಹೋಗವ ಅಂತ ಅವನು. ಸುಬ್ಬಣ್ಣ ನಾನು ಏನು ಈಗ ಕಳ್ತನ ಮಾಡ್ಕೊಂಡು ಹೋಯ್ತೀನಪ್ಪ, ಈಗ ನಾಳೆ ಬೆಳಿಗ್ಗೆ ಎಷ್ಟೊತ್ತಿಗೆ ಬತ್ತೀಯ ಹೇಳಿ ನೀನು? ಈಗ ನಾನು ಬರ್ತೀನಿ ರಾತ್ರಿ 8 ಗಂಟೆ ತನಕ ಇರ್ತದೆ, ಬೆಳಿಗ್ಗೆ 10 ಗಂಟೆಗೆ ಶುರುವಾಗಿ ನಾವು ಬೇಗ ಅಲ್ಲಿಗೆ ಹೋದ್ರೆ ಹಸಿ ಗಿಡಗಳನ್ನ ತಗೋಬಹುದು, ಹಸಿ ಕೆಲಸ ಮಾಡ್ಬೋದು. ನಾನು ಹುಡ್ಕೊಂಡ್ ಬಂದಾರ ನೋಡಲ್ಲಪ್ಪ. ಅಲ್ಲ ಇರಪ್ಪ, ಒಂದ್ ನಿಮಿಷ, ಜಕ್ಕನಹಳ್ಳಿಗೆ ಹೋಗ್ಬೇಕು ಹೋಸಿ, ಲಾಸ್ಟ್ ಬಸ್ಸು. ಈಗ ಅದೇನು ಇರು, ಇನ್ನೇನ್ ಸಮಯ ಆಯ್ತು ಕಪ್ಪ, ಜಾಫಿ ಕುಡಿಯಕ್ಕಿಲ್ವಾ? ಅವೋ ಇಟ್ಟಿರು, ಬೆಳಗ್ಗೆ ತಕೊಂಬಂಬಿಡವ ಅದೇನ ಟೇಸ್ಟ್ ನೋಡ್ಕೊಂಡ್ ಹೋಯ್ತೀನಿ. ಈಗ ಕೃಷ್ಣಪ್ಪ, ಈಗ ನೀವು ನಾಳೆ ಎಲ್ಲ ಮುಗಿಸ್ಕೊಳ್ಳಿ ನಿಮ್ದೆಲ್ಲ ಹಲಸಿನ ಮೇಳದ್ದು, ಹಲಸಿನ ಹಬ್ಬದ್ದೆಲ್ಲ. ಸರಿ, ಆಮೇಲೆ ಹೊಸ ಬಿಡುವಾಗ ನಮ್ಮ ಕಡೆ ಬನ್ನಿ, ನಾವು ಒಂದ್ ಸಂಘ ಮಾಡ್ಕೋತೀವಿ. ಆಮೇಲೆ ಇಲ್ಲೂ ಈ ಹಳೆ ತಳಿಗಳನ್ನ, ದೇಸಿ ತಳಿ ಬಿತ್ತನೆ ಬೀಜಗಳನ್ನ ಉಳಿಸ್ಕೋಬೇಕು, ಅದೆಲ್ಲ ಕಾಪಾಡ್ಕೋಬೇಕು ಅನ್ನೋ ಸುಮಾರು ಜನ ರೈತರು ಯೋಚನೆ ಮಾಡ್ತವ್ರೆ, ಅವ್ರಿಗೆ ಹೊಸ ಮಾರ್ಗದರ್ಶನ ಮಾಡಿ ನೀವು. ಖಂಡಿತ ಕೃಷ್ಣಪ್ಪ, ನಮ್ಮ ಊರಲ್ಲ ಆಗ ಯಾವ ಸಂಘ ಆದ್ರೂ ಅಧ್ಯಕ್ಷ ಆಗ ನಮ್ ಸುಬ್ಬಣ್ಣಿಯೇ. ಅದಕ್ಕೆ ಫಸ್ಟ್ ನಮ್ ಸುಬ್ಬಣ್ಣಿ ಆಗ್ಲಿ ಅಧ್ಯಕ್ಷ, ನಾವು ಒಂದು ಸಂಘ ಮಾಡ್ಕತೀವಿ. ಈಗ ಅದೇನೋ ಟಾಪಿಯೋ ಜಾಪಿಯೋ, ಈಗ ನನ್ ಜಾಫಿ ತರೋ ತನಕ ಸುಬ್ಬಣ್ಣ ಅದೇನೇನ್ ತಂದಿರೋದೆಲ್ಲ ತೆಗೆದ್ ನೋಡ್ತಾ ಇರು. ಅದೇ ತಗ್ಯಪ್ಪ ಬುಟ್ಟಿಯಿಂದ ತಗೊಳಪ್ಪ, ಈಗ ಇದೆಲ್ಲ ತೆಗೆದು ಮಡಿಕ್ತೀನಿ, ಅಧ್ಯಕ್ಷ ನಾನೇ ತಾನಾಗದು. ಈಗ ನನಗೆ ಫಸ್ಟ್ ಜಾಪಿ ಕೊಡವ ನೋಡವ್ವ. ಕಮಲಕ್ಕ, ನಮ್ ಸುಬ್ಬಣ್ಣಂಗುವೆ, ಕೃಷ್ಣಪ್ಪಂಗು, ರಾಜಣ್ಣಂಗ ಜಾಪಿಯ ಕೊಡು. ನನಗ ಒಂದು ಕಾಪಿ ನೀರ ತತ್ತ. ಇಷ್ಟೊತ್ತೇಳಿರು ಮತ್ತೆ ಕಾಫಿಗೆ ಹೋದ್ರಲ್ಲ ಚಂದ್ರಣ್ಣವರು. ತೋರಣ ಹೋರಣ ಸಾಪ್ತಾಹಿಕ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಭಾಗವಹಿಸಿದ್ದವರು ಮೈಸೂರಿನ ಸಹಜ ಸಮೃದ್ಧ ಸಂಸ್ಥೆಯ ನಿರ್ದೇಶಕರಾದ ಜಿ ಕೃಷ್ಣಪ್ರಸಾದ್, ಆರ್ ಲೋಕೇಶ್ವರಿ, ಎಸ್ ಲಕ್ಷ್ಮೀನಾರಾಯಣ, ಡಾಕ್ಟರ್ ಮೈಸೂರು ಉಮೇಶ್ ಹಾಗೂ ಎಸ್ ಸುಬ್ರಹ್ಮಣ್ಯ. ಯಾಕಮ್ಮ ತಲೆ ಮೇಲೆ ಕೈ ಇಟ್ಕೊಂಡು ಕೂತಿದ್ಯಾ? ನನ್ ಮಗ ಆಸ್ಪತ್ರೆಯಲ್ಲಿ ಇದನ್ ಕಣ್ಣಣ್ಣ, ಔಷಧಿ ತರಕ್ಕೆ ಜಾಸ್ತಿ ದುಡ್ಡಿಲ್ಲ, ಏನಣ್ಣ ಮಾಡೋದು? ಏನಾಗಿದೆ ನಿನ್ ಮಗನ್ಗೆ? ಗಂಟ್ಲು ಕ್ಯಾನ್ಸರ್ ಅಂತೆ, ದುಬಾರಿ ಔಷಧಿ ತಗೊಂಡ್ ಬಾ ಅಂದ್ರು, ಔಷಧ ಅಂಗಡಿಲಿ ಶಾನೆ ದುಡ್ಡು ಕೇಳಿದ್ರು. ಜನೌಷಧ ಕೇಂದ್ರಕ್ಕೆ ಹೋಗು, ಅಲ್ಲಿ ಔಷಧ ಕಡಿಮೆ ಬೆಲೆಯಲ್ಲಿ ಕೆಲವೊಂದು ರಿಯಾಯಿತಿ ದರದಲ್ಲೂ ಸಿಗುತ್ತೆ. ನಂಗ್ ಗೊತ್ತೇ ಇರ್ಲಿಲ್ಲ, ಈಗ್ಲೇ ಹೋಗ್ತೀನಣ್ಣ. ಅತಿ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಔಷಧಗಳು ಜನೌಷಧ ಕೇಂದ್ರಗಳಲ್ಲಿ ಸಿಗುತ್ತದೆ. ಇಂದೇ ನಿಮ್ಮ ಹತ್ತಿರದ ಜನೌಷಧ ಕೇಂದ್ರಕ್ಕೆ ಭೇಟಿ ಕೊಡಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಕೃಷಿ ದರ್ಪಣ, ಕೃಷಿ ದರ್ಪಣ ವಾರದ ಕೃಷಿರಂಗ ಕಾರ್ಯಕ್ರಮಗಳ ಮುನ್ನೋಟ. ಕೇಳುಗರಿಗೆಲ್ಲ ನಮಸ್ಕಾರ. ಕೃಷಿ ದರ್ಪಣ ಕಾರ್ಯಕ್ರಮಕ್ಕೆ ಸ್ವಾಗತ. ಆಗಸ್ಟ್ 8 ಸೋಮವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ ಪೌಷ್ಟಿಕ ಕೈತೋಟದ ಪ್ರಾಮುಖ್ಯತೆಯನ್ನು ಕುರಿತು ಮೈಸೂರು ಜಿಲ್ಲೆ ಸುತ್ತೂರಿನಲ್ಲಿರುವ ICAR JSS ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಗೃಹ ವಿಜ್ಞಾನಿಯಾಗಿರುವ ಶ್ರೀಮತಿ ನೇತ್ರಾವತಿ ಎತ್ತಿನಮನಿ ಅವರೊಂದಿಗೆ ಸಂದರ್ಶನ. ಕೈತೋಟ ಅಂತ ಅಂದರೆ ನಾವು ಸರಳವಾಗಿ ಹೇಳೋದಾದರೆ ಹಿತ್ತಲು, ಮನೆ ಹಿತ್ತಲಿನಲ್ಲಿ ನಾವು ತರಕಾರಿಗಳನ್ನು ಬೆಳ್ಕೊಳ್ಳೋದನ್ನು ನಾವು ಕೈತೋಟ ಅಂತ ಹೇಳ್ಬೋದು. ಮೊದಲೆಲ್ಲ ನಮ್ಮ ಹಿಂದಿನ ಕಾಲದಲ್ಲೆಲ್ಲ ಒಂದು ಹಿತ್ತಲು ಅಂತ ಇರ್ತಿತ್ತು. ಅಲ್ಲಿ ಮನೆ ಮುಂದೆ ಆಗಲಿ ಅಥವಾ ಹಿಂದೆ ಜಾಗದಲ್ಲಿ ಅವರು ಒಂದು ಕೈತೋಟ ಮಾಡ್ಕೊಳ್ತಿದ್ರು. ಅಂದರೆ ತಮ್ಮ ಮನೆಗೆ ಬೇಕಾಗುವಂಥ ತರಕಾರಿಗಳನ್ನು ತಾವೇ ಬೆಳ್ಕೊಳ್ತಿದ್ರು. ಅದ್ರ ಜೊತೆಗೆ ಒಂದು ಈ ಕರಿಬೇವಿನ ಗಿಡ ಇರ್ತಿತ್ತು, ಮತ್ತು ನಿಂಬೆ ಗಿಡ ಇರ್ತಿತ್ತು, ನೆಲ್ಲಿಕಾಯಿ ಗಿಡ ಇರ್ತಿತ್ತು, ಅದ್ರ ಜೊತೆಗೆ ಬಸಳೆ ಸೊಪ್ಪು ಹಾಕ್ಕೊಂಡಿರ್ತಿದ್ರು.